ದೂರವಾಣಿಗೆ ತುಂಬಾ ಜನ ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿದ್ರು ಅವ್ರ ರೂಮ್ ಹದಿನೈದು ಕೊಡ್ಬೋದು ಕೊಟ್ಟಿರೋದು. ನಿಮಗೆ ನಿಮ್ಮ ಪಕ್ಕದ ರೂಮ್ ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಕೊಟ್ಟಿದ್ದೀನಿ. ನಾಳೆ ಇವತ್ತು ಸಾಯಂಕಾಲಕ್ಕೆ ನಾವು ಕ್ಲೋಸ್ ಮಾಡ್ತೀವಿ, ಯಾರಾದ್ರು ಬಂದು ಸಾಯಂಕಾಲದಲ್ಲಿ ಹೋಗಿ ಕೇಳಿ. ಆಮೇಲೆ ನಾಳೆ ಎಲ್ಜಿ ಫಂಕ್ಷನ್ನಲ್ಲಿ ಡೈರೆಕ್ಟ್ ಫಂಕ್ಷನಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಎಲ್ಜಿ ಬಗ್ಗೆ ಮಾತಾಡ್ಬೋದು. ಫಸ್ಟ್ ಬಂದಿರೋದು ಮಾತ್ರ ಕೊಟ್ಟರು, ಯಾರ್ಯಾರಿಂದ ತಗೊಂಡು ರೂಮ್ ನಂಬರ್ ಹದಿನೈದಲ್ಲ ಆಗಲಿ ಇಲ್ಲ ನೋಡೋಕ್ಕಾಗಲಿ ನಿಮ್ಗೆ ಹೆಲ್ಪ್ ಕೊಡ್ಬೇಕು. ಯಾರು ಫಸ್ಟ್ ಕೊಡ್ತಾರೋ ಅವ್ರಿಗೆ ಕೇಳಿ ಲೇಟ್ ಆಗ್ತದೆ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಬಂದರೆ ಯಾರು ಕೊಡೋದಿಲ್ಲ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಈಗ ನಾವು ಆಲೋಚನೆ ಮಾಡಬೇಕಾಗಿರುವ ವಿಷಯ ಶ್ರೀರಾಮಕೃಷ್ಣರಲ್ಲಿ ಹಳೆಯ ಮತ್ತು ಹೊಸ ಮೌಲ್ಯ ಆದರ್ಶಗಳು. ಆದರ್ಶ ಅಂತ ನಾವು ಯಾವುದಾದರೂ ವ್ಯಕ್ತಿಗಳ ಬಗ್ಗೆ ಹೇಳುವುದಾಗಿದ್ದರೆ ನಮ್ಮ ಕಣ್ಣೆದುರಿಗೆ ಬರುವಂಥವರು ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ, ಗೌತಮ ಬುದ್ಧ, ಮಹಾತ್ಮ ಗಾಂಧೀಜಿ ಮೊದಲಾದ ಮಹಾಪುರುಷರು ಹೇಗಿರ್ತಾರೋ ಅದೇ ರೀತಿಯಲ್ಲಿ ಈಗಿನ ಚಿಕ್ಕ ಹುಡುಗರನ್ನು ಕೇಳಿದ್ರೆ ಕೆಲವರು ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತಾರೆ, ಇನ್ನು ಯಾವ್ಯಾವುದೋ ಸಿನಿಮಾ ನಟರ ಹೆಸರು ಹೇಳ್ತಾರೆ, ಅಥವಾ ಇತ್ತೀಚೆಗೆ ಪ್ರಸಿದ್ಧ ಆಗ್ತಾ ಇರುವಂಥ ಫುಟ್ಬಾಲ್ ಕಲಾವಿದರು ಆಟಗಾರರು ಅವರ ಹೆಸರು ಹೇಳ್ತಾರೆ. ಅಂದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ, ಆದರ್ಶ ಪುರುಷರು ಅಂತ ಹೇಳುವಾಗ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಏನೋ ಮಹತ್ ಕಾರ್ಯ ಮಾಡಿದ್ದಾರೆ. ನಮಗೆ ನಿಮಗೆ ಅಥವಾ ಸಾಮಾನ್ಯರಿಗೆ ಸಾಧಿಸುವುದಕ್ಕೆ ಸಾಧ್ಯ ಆಗದಂತಹ ಏನು ವಿಶೇಷವಾದದ್ದನ್ನು ಸಾಧಿಸಿದ್ದಾರೆ. ಅದು ಅಂತಿಂತ ಸಾಧನೆ ಅಲ್ಲ, ಅದು ನಮ್ಮ ಎಲ್ಲ ಹೊಗಳಿಕೆಯನ್ನು ಕೂಡ ಮೀರಿ, ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಮೀರಿ ಎಕ್ಸಲೆಂಟ್ ಅಂತ ಹೇಳ್ತೇವಲ್ಲ, ಅತ್ಯದ್ಭುತವಾದದ್ದು ಅದನ್ನು ಮಾಡಿದ್ದಾರೆ ಅಂತ ನಾವು ಅವರಿಗೆ ಒಂದು ರೀತಿಯ ಪ್ರಶಸ್ತಿಯನ್ನು ಕೊಡ್ತೇವೆ. ಅಂಥ ಮಹಾ ವ್ಯಕ್ತಿಗಳು ಅಂತ ನಾವು ಯಾರು ಭಾವಿಸ್ತೇವೆ ಅವರನ್ನು ಆದರ್ಶವಾಗಿ ಇಟ್ಕೊಳ್ಳುವುದು ಸಾಮಾನ್ಯವಾಗಿ ನಾವು ನಮ್ಮ ಇತ್ತೀಚಿನ ಒಂದು ಮನೋಭಾವ. ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಒಬ್ಬೊಬ್ಬ ಈ ಥರದ ಆದರ್ಶ ಇರುವುದನ್ನು ಕಾಣ್ತೇವೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ನಮ್ಮಲ್ಲಿ ವ್ಯತ್ಯಾಸ ಇದೆ. ಜಗತ್ತನ್ನು ನಾನು ಒಂದು ರೀತಿ ನೋಡ್ತೇನೆ, ನೀವು ಒಂದು ರೀತಿ ನೋಡ್ತೀರಿ, ಅವನು ಮೂರನೇ ವ್ಯಕ್ತಿ ಇನ್ನೊಂದು ರೀತಿ ನೋಡ್ತಾನೆ. ನಮ್ಮ ತಿಳುವಳಿಕೆ ಎಷ್ಟಿದೆ, ನಮ್ಮ ಒಂದು ವಲಯ ಎಷ್ಟಿದೆ, ಅಷ್ಟರಲ್ಲಿ ಯಾವುದು ಅತ್ಯುನ್ನತವಾದದ್ದು, ಯಾವ ವ್ಯಕ್ತಿ ಅತಿ ಹೆಚ್ಚಿನ ಸಾಧನೆ ಮಾಡ್ತಾನೆ ಅದನ್ನು ನಾವು ಆದರ್ಶ ಅಂತ ಸ್ವೀಕಾರ ಮಾಡೋದನ್ನು ಕಾಣ್ತೇವೆ. ಹೀಗೆ ನಾವು ಸಮಾಜದಲ್ಲಿ ಅಥವಾ ಪ್ರಪಂಚದಲ್ಲಿ ಕಾಣುವಂಥ ಅನೇಕಾನೇಕ ಆದರ್ಶ ವ್ಯಕ್ತಿಗಳನ್ನು ತೆಗೆದುಕೊಂಡ್ರೆ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬ ಅತ್ಯದ್ಭುತವಾಗಿ ಕೆಲಸ ಮಾಡಿದ್ದನ್ನು ಕಾಣ್ತೇವೆ. ಆದರೆ ನಾವೀಗ ಆಲೋಚನೆ ಮಾಡಬೇಕಾದ, ಚಿಂತನೆ ನಡೆಸಬೇಕಾದ ವ್ಯಕ್ತಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ಇಲ್ಲಿ ಒಂದು ವ್ಯತ್ಯಾಸ ಉಂಟು. ಲೌಕಿಕವಾದ, ಲೌಕಿಕ ಅಂದರೆ ಪ್ರಪಂಚಕ್ಕೆ ನಮ್ಮ ಸಾಮಾನ್ಯವಾದ ಜನಜೀವನಕ್ಕೆ ಸಂಬಂಧಪಟ್ಟ ಅಂತ ಅರ್ಥ. ಈ ರೀತಿಯ ಲೌಕಿಕ ಆದರ್ಶ ಪುರುಷರುಗಳಿಗೂ ಆಧ್ಯಾತ್ಮಿಕ ಜಗತ್ತಿನ ಮಹಾತ್ಮರುಗಳಿಗೂ ತುಂಬ ವ್ಯತ್ಯಾಸ ಇದೆ. ಇದಕ್ಕೇನು ಕಾರಣ ಅಂತಂದರೆ ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇರುವಂಥ ಆದರ್ಶ ಪುರುಷರು, ಈಗಲೇ ಹೇಳಿದ ಕ್ರೀಡಾಪಟುಗಳು, ಕಲಾವಿದರು, ರಾಜಕೀಯ ವ್ಯಕ್ತಿಗಳು, ವಿಜ್ಞಾನಿಗಳು, ಇಂಥ ವ್ಯಕ್ತಿಗಳು ಸತತವಾದ ಪರಿಶ್ರಮದಿಂದ ತಮ್ಮ ಒಳಗಿರುವ ವಿಶೇಷವಾದಂಥ ಬುದ್ಧಿಶಕ್ತಿಯಿಂದ ಮತ್ತು ಕಾರ್ಯದಕ್ಷತೆಯಿಂದ ಸಾಧನೆ ಮಾಡಿ ಒಂದು ಪರಿಣತಿ ಪಡೆದು ಎಲ್ಲರನ್ನು ಮೀರಿಸುವಂಥ ಒಂದು ಸಾಧನೆ ಮಾಡಿರ್ತಾರೆ. ಅದಕ್ಕೆ ಕೇವಲ ಅವರ ಒಳಗಿರುವ ಶಕ್ತಿ ಸಾಮರ್ಥ್ಯ ಅಷ್ಟೇ ಅಲ್ಲ ಕಾರಣ. ಅವರಿಗೆ ತರಬೇತಿ ಕೊಟ್ಟಂಥ ವ್ಯಕ್ತಿಗಳು, ತಂದೆ ತಾಯಿ ಇರ್ಬೋದು, ಅಧ್ಯಾಪಕರು ಇರ್ಬೋದು, ಅವರ ಹಿರಿಯ ಪೀಳಿಗೆಯ ಒಳ್ಳೆಯ ಪರಿಣತರಾದಂಥ, ಆ ಕ್ಷೇತ್ರದಲ್ಲಿ ಪರಿಣತರಾದ ವ್ಯಕ್ತಿಗಳು ಇರ್ಬೋದು, ಉತ್ತಮವಾದ ಪರಿಸರ ಅವರಿಗೆ ಆ ರೀತಿ ಮಾಡಿರಬಹುದು, ಅಥವಾ ಹೊರಗಿನವರ ಇತರರ ಹೆಚ್ಚು ಸಹಾಯ ಪಡೆಯದೆ ಸ್ವತಃ ಹೋರಾಟ ಮಾಡಿ ಮಾಡಿ ಪ್ರಯತ್ನ ಪಟ್ಟು ಎಲ್ಲ ತೊಂದರೆಗಳನ್ನು ಮೀರಿ ನಿಂತು ಒಬ್ಬ ಮಹತ್ ಕಾರ್ಯ ಮಾಡಿರಬಹುದು. ಇಲ್ಲಿ ಮುಖ್ಯ ಏನಂತಂದರೆ ಸತತವಾದ ಪರಿಶ್ರಮ ಮತ್ತು ತನ್ನ ಸ್ವಂತ ಸಾಮರ್ಥ್ಯ ಇದನ್ನು ಪ್ರಕಟಗೊಳಿಸು, ಇದರಿಂದಾಗಿ ಮಾತ್ರ ಅವನು ಮೇಲೆ ಬಂದಿರ್ತ. ಇದು ಲೌಕಿಕವಾದಂಥ ಮಹಾಪುರುಷರುಗಳ ಒಂದು ಜೀವನ. ಆದರೆ ಆಧ್ಯಾತ್ಮಿಕ ಮಹಾಪುರುಷರುಗಳ ವಿಚಾರವಾಗಿ ನಾವು ಆಲೋಚನೆ ಮಾಡುವಾಗ ನಾವು ಈ ರೀತಿ ನೋಡಬಾರದು. ಯಾಕಂದರೆ ಅವರ ಜೀವನ ಇದೆಯಲ್ಲ, ಅದು ಸಾಮಾನ್ಯ ನಮ್ಮ ನಿಮ್ಮ ಹಾಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದ ಹಾಗೆ ಇರುವುದಿಲ್ಲ, ವಿಶಿಷ್ಟವಾಗಿರುತ್ತದೆ. ಅನೇಕ ಸಂಗತಿಗಳಲ್ಲಿ ನಮ್ಮ ನಿಮ್ಮ ದೈನಂದಿನ ಜೀವನದ ಹಾಗೆ ಅವರಲ್ಲಿ ಕೂಡ ಇರಬಹುದು, ಆದರೆ ಅವರ ಅಂತರಂಗದ ಜೀವನ ಅಂತದೆಲ್ಲ ಅದು ಪೂರ್ಣವಾಗಿ ಸಾಮಾನ್ಯ ವ್ಯಕ್ತಿಗಳಿಗಿಂತ ಭಿನ್ನವಾದದ್ದು, ಎಲ್ಲರಿಗಿಂತ ವಿಶಿಷ್ಟವಾದದ್ದು. ಇದನ್ನು ಸ್ವಾಮಿ ಶಾರದಾನಂದರು ಅಂತ ಒಬ್ಬರು ರಾಮಕೃಷ್ಣ ಮಹಾಸಂಘದ ಹಿರಿಯ ಹಳೆಯ ಸ್ವಾಮಿಗಳು, ಶ್ರೀರಾಮಕೃಷ್ಣರ ನೇರ ಶಿಷ್ಯರು, ಅವರು ಸ್ವಾಮಿ ವಿವೇಕಾನಂದರ ಜೊತೆಗೆ ಅವರು ಕೂಡ ಒಡನಾಡಿದವರು. ಶ್ರೀರಾಮಕೃಷ್ಣರ ಬಳಿಗೆ ಅನೇಕ ಮಂದಿ ಯುವಕರು ಬರ್ತಿದ್ರು, ಆಧ್ಯಾತ್ಮಿಕ ಜೀವನವನ್ನು ಹುಡುಕಿಕೊಂಡು ಅವರಿಂದ ಪ್ರೇರಣೆ ಹೊಂದಿ ಅವರ ಬಳಿ ಕುಳಿತು ಅವರಿಂದ ಕಲಿತು ತಮ್ಮ ಜೀವನವನ್ನು ರೂಪಿಸಿಕೊಂಡು ಮಹಾವ್ಯಕ್ತಿಗಳಾದಂಥವ್ರು. ಅವರಲ್ಲಿ ಒಬ್ಬರು ಶಾರದಾನಂದರು. ಅವರು ಒಂದು ಮಹತ್ ಕಾರ್ಯ ಮಾಡಿಬಿಟ್ಟಿದ್ದಾರೆ. ಏನಂತಂದರೆ ಶ್ರೀರಾಮಕೃಷ್ಣರ ಸಮಗ್ರವಾದಂಥ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಅದರ ಹೆಸರು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಬಂಗಾಳಿ ಭಾಷೆಯಲ್ಲಿ ಅದನ್ನು ಬರೆದರು. ಅದು ಯಾಕೆ ಬರೆದರು ಅಂತಂದರೆ ನಮ್ಮ ದೇಶದಲ್ಲಿ ಒಂದು ಸಹಜವಾಗಿ ನಡೆಯುವಂಥ ಒಂದು ವಿದ್ಯಮಾನ ಇದೆ. ಒಬ್ಬ ಮಹಾತ್ಮ ಎಲ್ಲಾದರೂ ಹುಟ್ಟಿಬಿಟ್ಟ ಅಂತಂದರೆ ಅವನು ತನ್ನ ಜೀವನದ ಇಲ್ಲಿನ ಜೀವನದ ದಿನಗಳನ್ನೆಲ್ಲ ಮುಗಿಸಿ ಮರಣ ಹೊಂದಿದ ಕೆಲವೇ ವರ್ಷಗಳಲ್ಲಿ ಅವನ ಬಗ್ಗೆ ಸಾಕಷ್ಟು ಕಥೆಗಳು ಹುಟ್ಟಿಕೊಳ್ತವೆ, ಪವಾಡಗಳು, ಅವನು ಮಾಡದ ಏನೇನೋ ಪವಾಡಗಳು, ಮಿರಾಕಲ್ಸ್ ಅಂತೆಲ್ಲ ಹೇಳ್ತೇವಲ್ಲ, ಇದನ್ನೆಲ್ಲ ಜನ ಪ್ರಚಾರ ಮಾಡಿಬಿಡ್ತಾರೆ. ಇದು ಶ್ರೀರಾಮಕೃಷ್ಣರ ವಿಚಾರದಲ್ಲೂ ಕೂಡ ಆಯಿತು. ಅವರ ಮಹಾಸಮಾಧಿ ಆಗಿ ಕೆಲವೇ ವರ್ಷಗಳಲ್ಲಿ ಎಂತೆಂಥದೋ ಕಥೆಗಳೆಲ್ಲ ಸುತ್ತ ಹರಡೋದಕ್ಕೆ ಆರಂಭವಾಯಿತು. ನಮ್ಮ ಹಿಂದಿನ ಅವತಾರ ಪುರುಷರ ಎಲ್ಲರ ಜೀವನದಲ್ಲೂ ಕೂಡ ಈ ರೀತಿ ನಡೆದಿದೆ. ಶ್ರೀಕೃಷ್ಣ ಪರಮಾತ್ಮ ಎಷ್ಟೆಲ್ಲ ಅದ್ಭುತಗಳನ್ನು ಮಾಡಿದ ಅಂತ ನೀವು ಕೆಲವು ಹಳೆಯ ಗ್ರಂಥಗಳನ್ನು ಓದಿದರೆ ಗೊತ್ತಾಗ್ತದೆ. ಸಾವಿರಾರು ಅದ್ಭುತಗಳು ಅದರಲ್ಲಿ ನಡೆದಿವೆ. ಅದರಲ್ಲಿ ಎಷ್ಟು ನಿಜವಾಗಿ ನಡೆದಿದೆ, ಎಷ್ಟು ಕಥೆ ಕಟ್ಟಿ ಸೇರಿಸಿದ್ದಾರೆ ನಮಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಗೋವರ್ಧನ ಪರ್ವತವನ್ನೇ ಕಿರುಬೆರಳ ತುದಿಯಿಂದ ಎತ್ತಿಬಿಟ್ಟ, ಆಮೇಲೆ ಘಟಸರ್ಪವನ್ನು ಚಿಕ್ಕ ಹುಡುಗ, 7-8 ವರ್ಷದ ಹುಡುಗ, ಒಂದು ಬೃಹತ್ತಾದ ಕಾಳಿಂಗ ಸರ್ಪವನ್ನೇ ಕೊಂದುಬಿಟ್ಟ, ಇತ್ಯಾದಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ, ಅದನ್ನೆಲ್ಲ ನಾವು ಓದ್ತೇವೆ. ಆದರೆ ಎಷ್ಟರ ಮಟ್ಟಿಗೆ ಅದು ನಿಜ ಅಂತ ನಮಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕಾಲ್ಪನಿಕ ಕಥೆಗಳು ಅದರಲ್ಲಿ ಮಿಶ್ರಣಗೊಂಡಿವೆ. ಹೀಗೆ ಶ್ರೀರಾಮಕೃಷ್ಣರ ಇತ್ತೀಚೆಗೆ ವೈಜ್ಞಾನಿಕ ಯುಗಾಂತಲೇ ಕರಿಬಹುದಾದ 19ನೇ ಶತಮಾನದ ಕೊನೆಯಲ್ಲಿ ಬಂದ ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ವ್ಯಾಪಾರಗಳು ನಡೆದವು, ಸಾಕಷ್ಟು ಕಥೆಗಳೆಲ್ಲ ಹರಡ್ತಾ ಇದ್ದವು. ಇದನ್ನು ತಡೆಗಟ್ಟುವುದಕ್ಕೋಸ್ಕರ ಇದನ್ನೆಲ್ಲ ನೋಡಿ ಹೀಗಾಗಬಾರದು ಅಂತ ಶಾರದಾನಂದರು ಒಂದು ಜೀವನ ಚರಿತ್ರೆಯನ್ನು ಬರೆಯುವುದಕ್ಕೆ ತೀರ್ಮಾನ ಮಾಡ್ತಾರೆ. ಸ್ವತಃ ತಮ್ಮ ಜೊತೆಗೆ ಜೀವಂತವಾಗಿ ಓಡಾಡ್ತಾ ಇದ್ದಂಥ, ಆಧ್ಯಾತ್ಮಿಕತೆಯೇ ತನ್ನ ಉಸಿರಾಗಿದ್ದಂಥ ಒಬ್ಬ ಮಹಾಪುರುಷನ ಅಧಿಕೃತವಾದ, ಸ್ವಲ್ಪವೂ ಕೂಡ ಉತ್ಪ್ರೇಕ್ಷೆ ಇಲ್ಲದ, ಯಾವುದೇ ಬಗೆಯ ಅಸತ್ಯಗಳು ನುಸುಳದ ಹಾಗೆ ಇರುವಂಥ ಒಂದು ಒಳ್ಳೆಯ ಜೀವನ ಚರಿತ್ರೆ ಬರೀಬೇಕು ಅಂತ ಅವರು ಸಂಕಲ್ಪ ಮಾಡಿ ಅದನ್ನು ಬರೀತಾರೆ. ಬೃಹತ್ತಾದಂಥ ಒಂದು ಗ್ರಂಥ ಅದು. ನೀವೆಲ್ಲರೂ ಸಿಕ್ಕರೆ ದಯವಿಟ್ಟು ಅದನ್ನು ಒಂದು ಸರ್ತಿ ಗಮನ ಕೊಡಿ, ಯಾಕಂದರೆ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಅನೇಕ ಗ್ರಂಥಗಳು ಸಿಗ್ತವೆ, ಅದೆಲ್ಲದಕ್ಕೆ ಆಧಾರ ಯಾವುದು ಅಂತಂದರೆ ಈ ಗ್ರಂಥ. ವಿಸ್ತಾರವಾಗಿ ಅದರಲ್ಲಿ ಬರೀತಾರೆ, ಕೇವಲ ಜೀವನ ಚರಿತ್ರೆಯ ಅಂಶಗಳು ಅಷ್ಟೇ ಅಲ್ಲ, ಅದರಲ್ಲಿ ಅನೇಕ ಹಿನ್ನೆಲೆಗಳು, ಚಾರಿತ್ರಿಕ ಸಂಗತಿಗಳು, ತಾತ್ವಿಕವಾದ ಕೆಲವೊಂದು ವಿಚಾರಗಳು, ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅದೆಲ್ಲ ಬೇಕಾಗ್ತದೆ. ಶ್ರೀರಾಮಕೃಷ್ಣರ ಜೀವನ ಚಿಕ್ಕ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಬರೆದಂಥ ಕೆಲವು ಪುಸ್ತಕಗಳು ಇವೆ, 10-20 ಪುಟಗಳಲ್ಲಿ ಓದಿ ಮುಗಿಸಬಹುದದ್ದೂ ಇದೆ, ಅವರಿಗೆ ಅರ್ಥ ಆಗ್ತದೆ ಸ್ವಲ್ಪ. ಅದಷ್ಟೇ ಅಲ್ಲ, ಪ್ರಕಾಂಡ ದಾರ್ಶನಿಕರಿಗೆ, ತತ್ವಜ್ಞಾನಿಗಳಿಗೆ, ಇಡೀ ಶಾಸ್ತ್ರವನ್ನೆಲ್ಲ ಅರೆದು ಕುಡಿದಂಥ ಮಹಾವ್ಯಕ್ತಿಗಳಿಗೆ ಕೂಡ ಅವರ ಬುದ್ಧಿವಂತಿಕೆಗೆ ನಿಲುಕದಂಥ ಅದ್ಭುತ ಕೆಲವೊಂದು ವಿಚಾರಗಳು ಕೂಡ ಅವರ ಜೀವನದಲ್ಲಿ ಬರ್ತದೆ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಕೂಡ ಈ ಲೀಲಾ ಪ್ರಸಂಗ ಎನ್ನುವ ಪುಸ್ತಕದಲ್ಲಿ ಬರ್ತದೆ. ಅದರಲ್ಲಿ ಒಂದು ವಿಷಯ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಶ್ರೀರಾಮಕೃಷ್ಣರ ಬಗ್ಗೆ ಹೇಳ್ತಾ ಅವರು ಹೇಳ್ತಾರೆ, ಅವರು ಸಾಮಾನ್ಯ ಸಾಧಕರ ಹಾಗೆ ಒಬ್ಬರು ಸಾಧನೆ ಮಾಡಿ ಸಾಕ್ಷಾತ್ಕಾರ ಪಡೆದಂಥ ಸಾಧಕರು ಅಲ್ಲ, ಅವರ ಕ್ಯಾಟಗರಿ ಬೇರೆ ಇದೆ. ಆಧ್ಯಾತ್ಮಿಕ ಸಾಧಕರಲ್ಲೂ, ಆಧ್ಯಾತ್ಮಿಕತೆಯಲ್ಲಿ ಸಿದ್ಧಿಯನ್ನು ಪಡೆದವರಲ್ಲೂ ಕೂಡ ಅನೇಕ ಹಂತಗಳಿವೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಭಾವನೆ ಇದೆ, ಒಬ್ಬ ಸಾಧನೆ ಮಾಡಿ ಮಾಡಿ ಅನೇಕ ವರ್ಷಗಳ ನಂತರ ಯಾವುದೋ ಒಂದು ಗಳಿಗೆಯಲ್ಲಿ ಭಗವಂತನ ಕೃಪೆಯಾಗಿ ಮುಕ್ತಿ ಪಡೆದು ಬಿಟ್ಟ ಅಂತಂದರೆ ಆಯ್ತು, ಅಲ್ಲಿ ನದಿ ಹೋಗಿ ಎಲ್ಲ ಸಮುದ್ರಕ್ಕೆ ಸೇರಿದಾಗ ಮುಗಿದೋಯ್ತು ಅಂತ ನಾವು ಭಾವಿಸ್ತೇವೆ. ಹಾಗಲ್ಲ, ಶಾರದಾನಂದ್ರು ಹೇಳ್ತಾರೆ, ನಾವು ಎಲ್ಲರನ್ನೂ ಸಾಮಾನ್ಯವಾಗಿ ಯೋಗಿಗಳು, ಋಷಿಗಳು, ಸಾಧಕರು, ಸಂತರು, ಸನ್ಯಾಸಿಗಳು ಅಂತೆಲ್ಲ ಕರೀತೇವೆ. ಹಿಂದಿನ ನಮ್ಮ ಪರಂಪರೆಯಲ್ಲಿ ಕೂಡ ಹಾಗೇನೆ, ವೇದ ಕಾಲದಲ್ಲಿ ಅನೇಕ ಮಂದಿಗಳನ್ನು ಋಷಿಗಳು ಅಂತ ಕರೆದು ಬಿಟ್ರು, ಎಲ್ಲರನ್ನು ಋಷಿಗಳು. ಅವರಲ್ಲಿ ಕೇವಲ ಅಧ್ಯಾಪಕ ಎನ್ನುವ ದರ್ಜೆ ಇದೆಯಲ್ಲ, ಆ ರೀತಿಯವರು ಇದ್ದರು. 10 ಜನ ಶಿಷ್ಯಂದ್ರನ್ನು ಕೂರಿಸಿಕೊಂಡು ಅವರಿಗೆ ಮಂತ್ರ ಪಠಣ ಮಾಡುವುದು. ಇವತ್ತು ಕ್ಲಾಸ್ ರೂಮ್ನಲ್ಲಿ ಕುಳಿತುಕೊಂಡು ಮೇಷ್ಟ್ರು ಆಯಿ ಕಲಿಸ್ತಾರೆ. ಆ ರೀತಿಯಲ್ಲಿ ಹಿಂದಿನ ಕಾಲದಲ್ಲಿ ಮಂತ್ರಗಳನ್ನು ಹೇಳಿಕೊಡ್ತಿದ್ರು. ಆ ರೀತಿಯ ಅಧ್ಯಾಪಕರ ರೀತಿಯಲ್ಲಿದ್ದವರು ಋಷಿ ಅಂತ ಕರೀತಿದ್ರು. ಪಾಪ ಅವರು ಸಂಧ್ಯಾ ವಂದನೆ ಇತ್ಯಾದಿಗಳು, ಅವರ ನಿತ್ಯ ಕರ್ಮ ಅನುಷ್ಠಾನ ಇದನ್ನೆಲ್ಲ ಮಾಡ್ತಿದ್ರು. ಋಷಿಗಳು, ಋಷಿ ಪತ್ನಿಯವರು, ಸಂಸಾರಸ್ಥರು ಕೂಡ ಆಗಿರ್ತಿದ್ರು. ಅವರು ಸಾಧನೆಯೂ ಮಾಡಿದ್ದಿರಬಹುದು, ಶಾಸ್ತ್ರ ಓದಿದ್ದಿರಬಹುದು, ಆದರೆ ಅವರು ಎಷ್ಟು ಆಧ್ಯಾತ್ಮಿಕವಾಗಿ ಮುಂದುವರಿತಿದ್ರು, ಭಗವಂತನನ್ನು ಕುರಿತು ಎಷ್ಟು ಅವರು ಬಲ್ಲರು, ಎಷ್ಟು ಹತ್ತಿರಕ್ಕೆ ಹೋಗಿದ್ರು, ಈ ವಿಚಾರ ನಮಗೆ ಹೆಚ್ಚು ವಿವರಣೆಗಳು ಸಿಗೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಒಬ್ಬರು ಆಚಾರ್ಯರು ಅಥವಾ ಗುರುಗಳು ಅಂತ ಅಂದ ಮಾತ್ರಕ್ಕೆ ಅವರನ್ನು ಋಷಿ ಅಂತ ಕರೆದದ್ದು ಇದೆ. ಅದೇ ರೀತಿಯಲ್ಲಿ ಪ್ರಾಮಾಣಿಕವಾಗಿ ತ್ಯಾಗ, ವೈರಾಗ್ಯ, ವಿವೇಕ ಮೊದಲಾದಂಥ ಗುಣಗಳನ್ನು ಅಳವಡಿಸಿಕೊಂಡು ಸಾಧನೆ ಕ್ಷೇತ್ರಕ್ಕೆ ಬಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸಿ ಒಳ್ಳೆ ಶಿಷ್ಯಂದರನ್ನು ತಯಾರಿ ಮಾಡಿದಂಥ ಸಾಧಕರಾದಂಥ ನಿಜವಾದ ಸಾಧಕರಾದಂಥ ಕೆಲವು ವ್ಯಕ್ತಿಗಳು ಕೂಡ ಇದ್ರು. ಅವರನ್ನೂ ಋಷಿ ಅಂತ ಕರೆದರು. ಇನ್ನು ಅನೇಕ ವೇದ ಮಂತ್ರಗಳನ್ನು ಸೃಷ್ಟಿ ಮಾಡಿದಂಥವರು ಅಂಥವರು ಇದ್ರು. ಸಂಧ್ಯಾವಂದನೆ ಮಾಡುವ ಪರಿಪಾಠ ಕೆಲವರಲ್ಲಿ ಇದೆ, ಮನೆತನಗಳಲ್ಲಿ ಇವೆ. ಅವರು ಮಂತ್ರ ಹೇಳುವಾಗ ಅವರಿಗೆ ಮೂರು ವಿಷಯಗಳನ್ನು ಮೊದಲು ಹೇಳಬೇಕು. ಅದನ್ನು ಆ ಮಂತ್ರವನ್ನು ಮಂತ್ರಕ್ಕೆ ಯಾರು ಋಷಿ ಅಂತ ಹೇಳಬೇಕು. ಅದಕ್ಕೆ ಛಂದಸ್ಸು ಯಾವುದು, ಯಾವ ಛಂದಸ್ಸಿನಲ್ಲಿ ಇದೆ ಅಂತ ಹೇಳಬೇಕು. ಆಮೇಲೆ ಅದಕ್ಕೆ ದೇವತೆ ಯಾರು, ಇದಿಷ್ಟನ್ನು ಹೇಳಿ ನಂತರ ಮಂತ್ರ ಹೇಳೋ ಕ್ರಮ ಇದೆ. ಇದು ಯಾಕೆ ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಯಾಂತ್ರಿಕವಾಗಿ ಹೇಳ್ತಾರೆ ಇಂಥ ಋಷಿ, ಇಂಥ ಛಂದಸ್ಸು, ಇಂಥ ದೇವತೆ ಅಂತ ಹೇಳ್ತಾರೆ. ಆದರೆ ಚಾರಿತ್ರಿಕವಾಗಿ ನೋಡಿದಾಗ ವೇದ ಅಂತಂದ್ರೆ ಏನು, ಅದೊಂದು ಜ್ಞಾನ. ಜಗತ್ತಿನ ಬಗ್ಗೆ, ಮನುಷ್ಯನ ಬಗ್ಗೆ, ನಮ್ಮ ಜೀವನದ ಬಗ್ಗೆ, ಪ್ರಕೃತಿಯ ಬಗ್ಗೆ, ನಾನಾ ವಿಕೋಪಗಳಲ್ಲಾಗ್ತಾ ಇತ್ತಲ್ಲ ಭಯಾನಕವಾದದ್ದು, ಇದರ ಹಿಂದೆ ಏನಾದರೂ ಶಕ್ತಿ ಇದೆಯೇ? ಹುಟ್ಟು ಸಾವು, ಸುಖ ದುಃಖ, ಆಮೇಲೆ ನಾನಾ ಬಗೆಯ ದ್ವಂದ್ವಗಳು, ಇದೆಲ್ಲದರ ಮಧ್ಯೆ ಮನುಷ್ಯ ಈ ಜೀವನ ನಡೆಸ್ತಾ ಇದ್ದಾನೆ, ಇದಕ್ಕೇನಾದರೂ ಅರ್ಥ ಇದೆಯಾ? ಈ ರೀತಿಯ ಆಲೋಚನೆ ನಮ್ಮ ಋಷಿಗಳಿಗೆ ಬಂತು. ಅವರು ಹುಡುಕ್ತಾ ಹೋದರು ಇದರ ಹಿಂದೆ ಏನು ಶಕ್ತಿ ಇದೆ, ಇದನ್ನೆಲ್ಲವನ್ನು ನಿಯಂತ್ರಿಸುವ ಒಂದು ವಸ್ತು ಇದ್ದರೆ ಅದು ಯಾವುದು. ಹೀಗೆ ಅನ್ವೇಷಣೆ ಮಾಡ್ತಾ ಮಾಡ್ತಾ ನೂರಾರು ಸಾವಿರಾರು ವರ್ಷಗಳು ಚಿಂತನ ಮಂಥನ ಎಲ್ಲ ನಡೆದು ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಬೋಧನೆ ಉಂಟಾಯಿತು. ಇದಕ್ಕೆಲ್ಲ ಮೂಲವಾದಂಥ ಒಂದೊಂದು ದೇವತೆಗಳಿದ್ದಾರೆ ಅಂತ. ಆ ದೇವತೆಯನ್ನು ಕುರಿತು ಸ್ತುತಿ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ನಮಗೆ ವಿಶೇಷವಾದ ಸಮೃದ್ಧಿ ಉಂಟಾಗುತ್ತದೆ ಅಂತ ಕೆಲವೊಂದು ಪ್ರಾರ್ಥನೆಗಳನ್ನು ಮಾಡಿದರು. ಅದೇ ವೇದದ ಮಂತ್ರಗಳು. ಈ ಮಂತ್ರಗಳನ್ನು ರಚನೆ ಮಾಡಲಿಲ್ಲ ಅವರು. ನಿರಂತರವಾದ ಚಿಂತನೆ ಮಾಡಿದಾಗ ಮನಸ್ಸಿನಲ್ಲಿ ಅಥವಾ ನಮ್ಮ ಅಂತರಂಗದಲ್ಲಿ ಕೆಲವೊಂದು ಸ್ಫುರಣೆ ಉಂಟಾಗ್ತದೆ. ಸ್ಫುರಣೆ ಅಂತಂದರೆ ಮೇಲಕ್ಕೆ ಚಿಮ್ಮುವುದು. ಆಲೋಚನೆಗಳು, ಆಳವಾದಂಥ ಕೆಲವೊಂದು ಬೆಳಕು, ಜ್ಞಾನ ನಮ್ಮಲ್ಲಿ ಸ್ಫುರಣೆ ಆಗುತ್ತದೆ. ನಿರಂತರ ಚಿಂತನೆ ನಡೆಸುವುದನ್ನೇ ಧ್ಯಾನ ಅಂತ ಹೇಳ್ತಾರೆ. ಆ ರೀತಿಯ ಧ್ಯಾನದ ಒಂದು ಅನುಷ್ಠಾನದಿಂದ ಋಷಿಗಳ ಅಂತರಂಗದಲ್ಲಿ ಹೊರಹೊಮ್ಮಿದಂಥ ಕೆಲವೊಂದು ತಿಳುವಳಿಕೆ ಇದೆಯಲ್ಲ, ಅದನ್ನೇ ಮಂತ್ರಗಳು ಅಂತ ನಾವು ಕರೀತೇವೆ. ವಿಶೇಷವಾದ ಭಾವನೆಗಳು, ತಿಳುವಳಿಕೆಗಳು ಅದು ಹೊರಹೊಮ್ಮಿದಾಗ ಅದನ್ನು ಭಾಷೆಯ ಮೂಲಕ ಹಿಡಿದಿಡಬೇಕು. ಅನೇಕ ಸಲ ಆಲೋಚನೆಗಳಿಗೆ ಭಾಷೆಯ ರೂಪ ಬಂದಿರುವುದಿಲ್ಲ, ಅದಕ್ಕೆ ಭಾಷೆಯ ರೂಪ ಕೊಡಬೇಕು ಅಂತ ಋಷಿಗಳು ಪ್ರಯತ್ನಪಟ್ಟು ಅವರು ಆಡ್ತಾ ಇದ್ದಂಥ ಆಗಿನ ಕಾಲದ ವೈದಿಕ ಸಂಸ್ಕೃತ ಅಂತ ಹೇಳುವ ಭಾಷೆಯಲ್ಲಿ ಅದನ್ನು ಹಿಡಿದಿಟ್ಟರು. ಬರೀಲಿಲ್ಲ, ಛಂದರೂಪವಾಗಿ ಹಿಡಿದಿಟ್ರು. ಆಗ ಬರಹ ಇಲ್ಲ ಅಂತ ಒಂದು ವಾದನೂ ಇದೆ. ಬರಹ ಬರವಣಿಗೆ ಕ್ರಮ ಇರಲಿಲ್ಲ ಅಂತಲೂ ಕೂಡ ಹೇಳ್ತಾರೆ. 5000 ವರ್ಷದ ಅಥವಾ ಇನ್ನೂ ಹಿಂದಿನ ಕತೆ ಹೇಳ್ತಾ ಇರೋದು. ಅದನ್ನು ಅವರು ಮುಂದಿನ ಪರಂಪರೆಗೆ ದಾಟಿಸುವ ಕೆಲಸ ಮಾಡ್ತಾರೆ, ತಮ್ಮ ಮಕ್ಕಳಿಗೆ, ಶಿಷ್ಯಂದರಿಗೆ ಹೇಳಿಕೊಡ್ತಾರೆ. ಅದನ್ನೇ ಮಂತ್ರಗಳು ಅಂತ ನಾವು ಕರೀತೇವೆ. ಈ ಮಂತ್ರಗಳನ್ನು ಯಾರು ರಚನೆ ಮಾಡಿದ್ರು ಅಥವಾ ತಮ್ಮ ಧ್ಯಾನದಲ್ಲಿ ಯಾರು ಕಂಡ್ರು ಅವರನ್ನು ಕೂಡ ಋಷಿಗಳು ಅಂತ ಕರೀತಾರೆ. ಮಂತ್ರದ್ರಷ್ಟಾರರು ಅಂತ ಅವರನ್ನು ಸಂಸ್ಕೃತದಲ್ಲಿ ಕರೀತಾರೆ. ಹೀಗೆ ಉಪನಿಷತ್ತುಗಳ ಕಾಲಕ್ಕೆ, ವೇದಗಳ ಕಾಲಕ್ಕೆ ಸಾಮಾನ್ಯವಾದ ಅಂಥ ಅಧ್ಯಾಪಕ ಎನ್ನುವ ರೀತಿಯ ಆಚಾರ್ಯರುಗಳು ಇರ್ತಿದ್ರು, ಸಾಧಕರು ಇರ್ತಿದ್ರು, ಮಂತ್ರ ನಿರ್ಮಾಣ ಮಾಡುವಂಥ ಆ ಶಕ್ತಿ ಇದ್ದಂಥ ಅತ್ಯಂತ ವಿಶಿಷ್ಟವಾದಂಥ ಋಷಿಗಳು ಕೂಡ ಇರ್ತಿದ್ರು. ಇನ್ನು ಮಹಾಯೋಗಿಗಳಿರ್ತಿದ್ರು. ಈ ವಾಸ್ತವ ಪ್ರಪಂಚ ಅಥವಾ ಭೌತಿಕ ಪ್ರಪಂಚದ ಒಂದು ಮಿತಿಯನ್ನು ಮೀರಿ ಅತೀಂದ್ರಿಯವಾದ ಇಂದ್ರಿಯವನ್ನು ಮೀರಿದಂಥ ಒಂದು ಜಗತ್ತನ್ನು ಪ್ರವೇಶ ಮಾಡಿದಂಥ ಯೋಗಿಗಳು ಇದ್ರು. ಅತ್ಯದ್ಭುತವಾದ ಅನುಭವಗಳನ್ನು ಪಡೆದಂಥ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥ ವ್ಯಕ್ತಿಗಳು ಇದ್ರು. ಸಾಕ್ಷಾತ್ಕಾರ ಪಡೆದವರಲ್ಲೂ ಕೂಡ ಅನೇಕ ಹಂತಗಳಿವೆ ಅಂತ ಶಾರದಾಂಜಿ ಮಹಾರಾಜ್ ಹೇಳ್ತಾರೆ. ಅವತಾರ ಪುರುಷರು ಅಂತ ಹೇಳುವಂಥ ಮಹಾತ್ಮರು ಕೂಡ ಆ ಕಾಲಕ್ಕೆ ಇದ್ರಂತೆ. ಇವೆಲ್ಲ ರೀತಿಯ ಬೇರೆ ಬೇರೆ ಬೇರೆ ಹಂತದ ಸಾಧಕರನ್ನು ವೇದ ಕಾಲದ ಆ ವ್ಯಕ್ತಿಗಳಲ್ಲಿ ನಾವು ಕಾಣ್ತೇವೆ. ಆದರೆ ಎಲ್ಲರನ್ನೂ ಕೂಡ ಋಷಿಗಳು ಅಂತ ಒಂದು ಮಾತಲ್ಲಿ ಕರೆಯುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಹಾಗಾಗಿ ನಾವು ಋಷಿಗಳು ಅಂತ ಹೇಳಿದರೆ ಕಾಡಿನಲ್ಲಿ ಕುಳಿತುಕೊಂಡು ತಪಸ್ ಮಾಡೋರು ಅಷ್ಟೇ ನಾವು ಮನಸ್ಸಲ್ಲಿ ಭಾವಿಸ್ತೇವೆ. ಆದರೆ ಹಾಗಲ್ಲ. ಇವರಲ್ಲಿ ಅವತಾರ ಪುರುಷರು ಅಂತ ಕೊನೆಯದಾಗಿ ಹೇಳಿದೆಲ್ಲ, ಅವರ ಒಂದು ಕೆಲವೊಂದು ವೈಶಿಷ್ಟ್ಯತೆಗಳು ಇವೆ, ವಿಶಿಷ್ಟವಾದಂಥ ಲಕ್ಷಣಗಳಿವೆ. ಅವರು ತಮ್ಮ ಅದ್ಭುತವಾದ ಜೀವನದಿಂದ ಕೆಲವೇ ವರ್ಷಗಳಲ್ಲಿ ಅವರು ಬದುಕಿದ್ದಾಗಲೇ ಜಗತ್ತಿನಲ್ಲೆಲ್ಲ ಪೂಜಿಸಲ್ಪಡ್ತಾರೆ. ಇದನ್ನು ನಾವು ಅವತಾರ ಪುರುಷರ ಜೀವನದಲ್ಲಿ ಕಾಣುತ್ತೇವೆ. ಕೆಲವೊಂದು ಲಕ್ಷಣಗಳನ್ನೆಲ್ಲ ಹೇಳ್ತಾರೆ. ಅವತಾರ ಪುರುಷರಿಗೂ ಇತರರಿಗೂ ಏನು ವ್ಯತ್ಯಾಸ ಇದೆ ಅಂತ. ಒಂದನೆಯದಾಗಿ, ಅವತಾರ ಪುರುಷರು ಸ್ವತಃ ಬದುಕಿದ್ದಾಗಲೇ ಅವರ ಅದ್ಭುತವಾದ ಜೀವನ ಜನಜನಿತ ಆಗಿಬಿಡ್ತದೆ. ಜನ ತಿಳ್ಕೊಳ್ತಾರೆ ಇವರು ಅಂತಿಂಥವರಲ್ಲ, ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ. ಎರಡನೆಯದಾಗಿ, ಅವರನ್ನು ಪೂಜಿಸುವ ಮೂಲಕ, ಅವರ ಆರಾಧನೆ ಮಾಡುವ ಮೂಲಕ ವಿಶೇಷವಾದಂಥ ಶಕ್ತಿ ನಮಗೆ ಪ್ರಾಪ್ತವಾಗ್ತದೆ. ಇದನ್ನು ಕೂಡ ಜನ ತಿಳ್ಕೊಳ್ತಾರೆ. ಪ್ರಸಿದ್ಧಿಯನ್ನು ಪಡೆಯದ ಅಷ್ಟೇ ಅಲ್ಲ, ಅವರ ಸಾನ್ನಿಧ್ಯ ಪಡೆದರೆ ಅವರ ಜೀವನವನ್ನು ಸತತವಾಗಿ ಚಿಂತನೆ ಮಾಡ್ತಾ ಅವರ ಹಾಕಿಕೊಟ್ಟ ಪರಂಪರೆಯನ್ನು ಅನುಸರಿಸಿದರೆ ಅದರಿಂದ ತನಗೆ ವಿಶೇಷವಾದಂಥ ಒಂದು ಉನ್ನತಿ ಉಂಟಾಗ್ತದೆ. ಈ ರೀತಿಯ ಒಂದು ಶ್ರದ್ಧೆ ಜನರಲ್ಲಿ ಮೂಡ್ತದೆ. ನಮ್ಮ ಕಣ್ಣ ಮುಂದೆ ಇರುವ ಅವತಾರ ಪುರುಷಗಳ ಕೆಲವು ಜೀವನವನ್ನು ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ್ರೆ ಇದು ಸ್ಪಷ್ಟವಾಗ್ತದೆ. ಶ್ರೀರಾಮಚಂದ್ರ ಇರಬಹುದು, ಶ್ರೀಕೃಷ್ಣ ಇರಬಹುದು, ಭಗವಾನ್ ಬುದ್ಧ ಇರಬಹುದು, ಚೈತನ್ಯ ಮಹಾಪ್ರಭು ಇರಬಹುದು, ಇವರನ್ನೆಲ್ಲ ಅವತಾರ ಪುರುಷರು ಅಂತ ಜಗತ್ತು ಪರಿಗಣಿಸುತ್ತದೆ. ಅವರು ಬದುಕಿದ್ದಾಗಲೇ ನೋಡಿ ಅನೇಕ ಅನೇಕ ಪವಾಡಗಳನ್ನು ಮಾಡ್ತಾರೆ, ಅದ್ಭುತ ಎನ್ನುವ ಜೀವನವನ್ನು ಮಾಡ್ತಾರೆ. ಜನ ಎಲ್ಲ ನಮ್ಮ ನಾಯಕ ಅಂತ ಅವರನ್ನು ಕೊಂಡಾಡ್ತಾರೆ, ಅವರನ್ನು ಅನುಸರಿಸ್ತಾರೆ, ಅವರು ಹೇಳಿದ ಮಾತನ್ನು ವೇದವಾಕ್ಯ ಅಂತ ಪರಿಗಣಿಸ್ತಾರೆ. ಆ ರೀತಿಯಲ್ಲಿ ಅವರು ಹಾಕಿಕೊಟ್ಟ ಜೀವನದ ಕ್ರಮವನ್ನು ಅನುಸರಿಸಿ ಅವರು ಸಾಧನೆ ಪಡೆದು ಸಿದ್ಧಿಯನ್ನು ಹೊಂದುತ್ತಾರೆ. ಅನೇಕರಿಗೆ ಈ ಅವತಾರ ಪುರುಷರು ಬದುಕಿದ್ದಾಗಲೇ ಸದ್ಗತಿಯನ್ನು ಕೊಟ್ಟ ಉದಾಹರಣೆಗಳುಂಟು. ಇದನ್ನೆಲ್ಲ ನೋಡುತ್ತೇವೆ. ಇದು ಬೇರೆ ಉಳಿದ ಸಾಧಕರಲ್ಲಿ ಕಾಣಿಸುವುದಿಲ್ಲ. ಇನ್ನೊಂದು ವ್ಯತ್ಯಾಸ ಹೇಳ್ತಾರೆ, ಬಹಳ ಪ್ರಧಾನವಾದಂಥ ಒಂದು ಮುಖ್ಯವಾದ ಒಂದು ವ್ಯತ್ಯಾಸವನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ. ಸ್ವತಃ ಶ್ರೀರಾಮಕೃಷ್ಣರೇ ಹೇಳ್ತಿದ್ರು, ಸಾಮಾನ್ಯ ಸಾಧಕನಾದವನು ಮುಕ್ತಿಯನ್ನು ಪಡೆದರೆ, ಪೂರ್ಣವಾದ ಮುಕ್ತಿಯನ್ನು ಹೊಂದಿದರೆ 21 ದಿವಸದವರೆಗೆ ಅವನ ದೇಹ ಇರುತ್ತದೆ, ಮತ್ತೆ ಬಿದ್ದು ಹೋಗ್ತದೆ. ಯಾಕೆಂದರೆ ಸಾಕ್ಷಾತ್ಕಾರ ಹೊಂದಿದ ವ್ಯಕ್ತಿ ಮತ್ತೆ ಈ ಮಾಂಸ ಚರ್ಮಗಳಿಂದ ಆದಂಥ ಸುಖ ದುಃಖಗಳ ಅನುಭವವನ್ನು ಕೊಡುವಂಥ ದೇಹವನ್ನು ಇಟ್ಟುಕೊಳ್ಳುವುದಕ್ಕೆ ಬಯಸುವುದಿಲ್ಲ. ಚಿರವಾದ ಶಾಶ್ವತವಾದ ಸತ್ಯ ಯಾವುದಿದೆ, ಭಗವಂತ ಅಂತ ಹೇಳುವ ಆ ತನ್ನ ಅನುಭವದ ಒಂದು ವಸ್ತು ಇದೆಯಲ್ಲ, ಅದರ ಜೊತೆಗೆ ನಿರಂತರ ತಾನು ಒಂದಾಗಿರುವುದಕ್ಕೆ ಬಯಸ್ತಾನೆ. ಹಾಗಾಗಿ ಅವನು ಮತ್ತೆ ಮರಳಿ ಬರುವುದಿಲ್ಲ. ಆದರೆ ಅವತಾರ ಪುರುಷ ತನ್ನ ಸಾಮರ್ಥ್ಯದಿಂದಾಗಿ ಮುಕ್ತಿಯನ್ನು, ಸಾಕ್ಷಾತ್ಕಾರದ ಅಂತಿಮ ಘಟ್ಟವನ್ನು ಹೊಂದಿದರೂ ಕೂಡ ಮತ್ತೆ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಇರ್ತಾನೆ. ಅನೇಕ ವರ್ಷಗಳ ಕಾಲ ಈ ಜಗತ್ತಿನಲ್ಲಿ ತನ್ನ ಜೀವನವನ್ನು ಹಿಡಿದಿಟ್ಟುಕೊಂಡು ಅನೇಕ ವ್ಯಕ್ತಿಗಳ ಸದ್ಗತಿಗೆ ಕಾರಣ ಆಗ್ತಾನೆ. ಲೋಕ ಕಲ್ಯಾಣಕ್ಕೋಸ್ಕರ ಮಾತ್ರ ಅವನು ಈ ಜಗತ್ತಿಗೆ ಬಂದಿರ್ತಾನೆ. ಅವತಾರ ಪುರುಷ ಅಂತಂದರೆ, ಅವತರಣ ಅಂತಂದರೆ ಕೆಳಗಿಳಿಯುವುದು ಅಂತ ಸಂಸ್ಕೃತದಲ್ಲಿ ಅರ್ಥ. ಸಾಮಾನ್ಯವಾಗಿ ನಾವು ಮೇಲೆ ಕೆಳಗೆ ಅಂತ ಹೇಳ್ತೇವೆ. ನಮ್ಮ ಜಗತ್ತು ಕೆಳಗಿದೆ, ಭಗವಂತನ ಜಗತ್ತು ಮೇಲೆ ಇದೆ ಅಂತ. ಆದರೆ ಒಂದು ಸಲ ನಾವು ಈ ಪ್ರಾಪಂಚಿಕ ಎಲ್ಲೆಯನ್ನು ಮೀರಿ ಹೊರಟೋದ್ರೆ ಅಲ್ಲಿ ಮೇಲೆ ಕೆಳಗೆ ಅನ್ನೋದೇ ಇಲ್ಲ. ನಮ್ಮ ತಿಳುವಳಿಕೆಗೋಸ್ಕರ ಮಾತ್ರ ನಾವು ಮೇಲೆ ಕೆಳಗೆ ಅಂತ ಹೇಳ್ತೇವೆ. ಉನ್ನತವಾದ ಹಂತದಿಂದ ಈ ಪ್ರಪಂಚದ ಜನಸಾಮಾನ್ಯರ ಹಂತಕ್ಕೆ ಭಗವಂತ ಇಳಿದು ಬರ್ತಾನೆ ಅಂತ ನಮ್ಮ ಒಂದು ತಿಳುವಳಿಕೆ. ಅದಷ್ಟೇ ಅಲ್ಲ, ಸ್ವತಃ ಅನೇಕ ಅವತಾರಗಳು ಇದನ್ನು ದೃಢೀಕರಿಸಿವೆ. ಸ್ವತಃ ತಾನೇ ಇಚ್ಛೆ ಪಟ್ಟು ಭಗವಂತ ಮನುಷ್ಯನ ದೇಹ ಧಾರಣೆ ಮಾಡಿ ಒಂದು ಕುಲದಲ್ಲಿ ಯಾವುದೋ ಸೂಕ್ತವಾದಂಥ ಒಂದು ಪರಿಸರದಲ್ಲಿ ಹುಟ್ಟಿ ಜಗತ್ತಿನ ಕಲ್ಯಾಣ ಮಾಡುವುದಕ್ಕೋಸ್ಕರ ಈ ಜಗತ್ತಿಗೆ ಇಳಿದು ಬಂದ. ಭಗವದ್ಗೀತೆಯಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಭವತಿ. ಅಧರ್ಮದ ಅಭ್ಯುತ್ಥಾನ ಆಗುತ್ತದೆ, ಅಧರ್ಮವೇ ಎಲ್ಲ ಕಡೆ ತಾಂಡವ ಆಡ್ತದೆ, ಧರ್ಮದ ಗ್ಲಾನಿ ಉಂಟಾಗ್ತದೆ. ಯಾವಾಗ ಅಂಥ ವೇಳೆಯಲ್ಲಿ ಧರ್ಮವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ, ದುಷ್ಟರನ್ನು ನಾಶ ಮಾಡುವುದಕ್ಕೋಸ್ಕರ, ಅಜ್ಞಾನವನ್ನು ದೂರ ಮಾಡುವುದಕ್ಕೋಸ್ಕರ ಪದೇ ಪದೇ ಯಾವ ಯಾವಾಗ ಅಗತ್ಯ ಇದೆ, ಎಲ್ಲೆಲ್ಲಿ ಅದರ ಅವಶ್ಯಕತೆ ಇದೆ, ಅಲ್ಲಿ ನಾನು ಹುಟ್ಟಿ ಬರ್ತೇನೆ ಅಂತ ಭಗವಂತ ಹೇಳ್ತಾನೆ. ಬರೇ ಹೇಳಿದಷ್ಟೇ ಅಲ್ಲ, ಅದು ಚರಿತ್ರೆಯಲ್ಲಿ ಅನೇಕ ಬಾರಿ ಸಂಭವಿಸಿದ್ದನ್ನು ನಾವು ನೋಡ್ತೇವೆ. ಹೀಗೆ ಸಾಧಕನಾದವನು ಭಗವಂತನ ಮೇಲೆ ಶ್ರದ್ಧೆಯನ್ನು ಹೊಂದಿ ಸಾಧನೆ ಮಾಡಿ ಅವನ ಕಡೆಗೆ ಹೋಗ್ತಾನೆ, ಹೋದ ಮೇಲೆ ಬರುವುದಿಲ್ಲ. ಅವತಾರ ಪುರುಷ ಭಗವಂತನ ಇಚ್ಛೆಯಿಂದ ಮೇಲಿನ ಕೆಳಕ್ಕೆ ಇಳಿದು ಬರ್ತಾನೆ. ಇಲ್ಲಿ ಈ ಪ್ರಪಂಚದಿಂದ ಅಲ್ಲಿಗೆ ಹೋದರೆ ಅವನು ಆ ಪ್ರಪಂಚದಿಂದ ಇಲ್ಲಿಗೆ ಬರ್ತಾನೆ. ಆದ್ದರಿಂದ ಈ ವ್ಯತ್ಯಾಸ ಯಾವುದು ಅಂತಂದರೆ, ನದಿ ಸಮುದ್ರಕ್ಕೆ ಹೋಗುವುದು ದೊಡ್ಡದ, ಸಮುದ್ರ ನದಿಯ ಇರುವಲ್ಲಿಗೆ ಬರುವುದು ದೊಡ್ಡದ. ಸಮುದ್ರವೇ ನದಿ ಇರುವಲ್ಲಿಗೆ ಬಂದರೆ ಜಲಪ್ರಳಯ ಆಗಿಬಿಡ್ತದೆ. ಆ ರೀತಿಯಲ್ಲಿ ಅವತಾರ ಪುರುಷರ ಅವತಾರ ಆದಾಗ ಪ್ರಪಂಚದ ಎಲ್ಲೆಡೆ ಅವನ ಆ ಒಂದು ದೊಡ್ಡ ಪ್ರವಾಹ ಇದೆಯಲ್ಲ, ವ್ಯಾಪಿಸ್ತದೆ. ಸುನಾಮಿ ಇತ್ತೀಚೆಗೆ ನಡೀತಲ್ಲ, ಆ ರೀತಿಯಲ್ಲಿ ಅಂತ ತಿಳ್ಕೊಳ್ಳೋಣ. ಅದರ ಮುಂದೆ ಯಾವ ವಿಚಾರಗಳು ನಿಲ್ಲುವುದಿಲ್ಲ. ಶ್ರೀರಾಮಚಂದ್ರ ಈ ಲೋಕಕ್ಕೆ ಬಂದು ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಾಗ ಅವನ ಆದರ್ಶಗಳು ಎಲ್ಲ ಕಡೆ ವ್ಯಾಪಕವಾಯಿತಂತೆ. ಅದಾದ ನಂತರ ಶ್ರೀಕೃಷ್ಣ ಪರಮಾತ್ಮ ಬಂದಾಗ ಎಲ್ಲ ಕಡೆ ದುಷ್ಟರೇ ಇದ್ದರು, ರಾಜಂದ್ರು, ರಾಕ್ಷಸರು, ಕಪಟಿಗಳು, ಇವರೇ ತುಂಬಿ ತುಳುಕುತ್ತಾ ಇದ್ದರು. ಎಲ್ಲರನ್ನೂ ಸದೆ ಬಡ್ದ ಆಲ್ಮೋಸ್ಟ್ ಎಲ್ಲ ಉತ್ತರ ಭಾರತದ ಎಲ್ಲೆಡೆ ಶ್ರೀಕೃಷ್ಣನ ಪ್ರಭಾವ ಇವತ್ತಿಗೂ ಕೂಡ ಇದೆ. ಉತ್ತರ ಭಾರತಕ್ಕೆ ಹೋಗಿ ನೋಡಿ, ಶ್ರೀಕೃಷ್ಣ ಮತ್ತು ರಾಮನ ಭಕ್ತರೇ ಎಲ್ಲ ಕಡೆ ಕಾಣಿಸ್ತಾರೆ. ಅಷ್ಟು ಸಹಸ್ರ ವರ್ಷಗಳ ಕಾಲ ಅವನ ಆ ವಿಚಾರಧಾರೆ, ಅವನ ಒಂದು ಜೀವನದ ವಿಶಿಷ್ಟವಾದಂಥ ಪ್ರಭಾವ ಎಲ್ಲೆಡೆ ಕಾಣಿಸ್ತಾ ಇದೆ. ಆಮೇಲೆ ವಸ್ತುನಿಷ್ಠವಾದ ಅತ್ಯಂತ ವೈಜ್ಞಾನಿಕ ತಾರ್ಕಿಕ ಅಂತ ಹೇಳುವ ಅನ್ವೇಷಣೆ ಕೂಡ ಅಗತ್ಯ ಅಂತ ಭಗವಂತನಿಗೆ ಅನ್ನಿಸ್ತು ಕಾಣ್ತದೆ. ಬುದ್ಧನ ರೂಪದಲ್ಲಿ ಬಂದ ಯಾವ ಗುರು ಇಲ್ಲ, ಜಗತ್ತಿನ ಕಷ್ಟಗಳನ್ನು ಸಂಕಟಗಳನ್ನು ನೋಡಿಕೊಂಡು ತಾನೇ ವಿಚಾರ ಮಾಡ್ತಾ ಮಾಡ್ತಾ ಇದಕ್ಕೆ ಪರಿಹಾರ ಇಲ್ವೇ ಅಂತ ಹುಡುಕ್ತಾ ಹೊರಟ. ಅನೇಕಾನೇಕ ಸಾಧನೆಗಳ ನಂತರ ಬೆಳಕನ್ನು ಕಂಡ, ತಾನು ಕಂಡ ಸತ್ಯವನ್ನೇ ಜಗತ್ತಿಗೆ ಹೇಳ್ತಾ ಹೋದ. ಯಾವ ಜಾತಿ ಮತ ಪಂಥ ಇತ್ಯಾದಿ ಭೇದಗಳ ಯಾವ ಹಂಗು ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ತಾನು ಕಂಡ ಸತ್ಯವನ್ನು ಸಾರ್ತಾ ಹೋದ. ಸನ್ಮಾರ್ಗದಲ್ಲಿ ಹೋಗಿ ಈ ಕಷ್ಟ ನಷ್ಟ ದುಃಖಗಳ ಕೋಟಲೆಯಿಂದ ಪಾರಾಗಿ ಅಷ್ಟೇ ಹೇಳ್ತಾ ಹೋದ ಅವನು. ಅವನ ಪ್ರಭಾವ ನೋಡಿ, ಇಡೀ ಪೂರ್ವ ಗೋಳ, ನಮ್ಮ ಇಡೀ ಜಗತ್ತನ್ನು, ಪ್ರಪಂಚವನ್ನು ನಾವು ಎರಡು ಗೋಳ ಅಂತ ಹೇಳ್ತೇವೆ, ಪೂರ್ವಾರ್ಧ ಪಶ್ಚಿಮಾರ್ಧ. ಅಮೇರಿಕ ಯುರೋಪ್ ಮೊದಲಾದ ದೇಶಗಳಿರುವಂಥದ್ದು ಪಶ್ಚಿಮ ಗೋಳ ಆದರೆ, ಏಷ್ಯಾ ಮತ್ತು ಇತರ ದೇಶಗಳು ಇರುವಂಥ ಇನ್ನೊಂದು ಗೋಳ ಪೂರ್ವ ಗೋಳ ಅಂತ ಹೇಳ್ತೇವೆ. ಈ ಪೂರ್ವ ಪೌರ್ವಾತ್ಯ ದೇಶಗಳು ಅಂತ ಹೇಳ್ತೇವಲ್ಲ, ಅದರ ಎಲ್ಲೆಡೆ ಬುದ್ಧನ ಪ್ರಭಾವವನ್ನು ಕಾಣ್ತೀವಿ. ಅಷ್ಟು ವ್ಯಾಪಕವಾದಂಥ ಪ್ರಭಾವ ಹಿಂದೆಂದೂ ಆಗಿರಲಿಲ್ಲ ಅಂತ ಹೇಳ್ತಾರೆ. ಅವತಾರ ಪುರುಷ ಬಂದರೆ ಆಗುವಂಥದ್ದು ಅದೇ. ಇದು ಸಾಮಾನ್ಯ ಸಾಧಕನಿಗೂ ಅವತಾರ ಪುರುಷರಿಗೂ ಇರುವ ವ್ಯತ್ಯಾಸ. ಶ್ರೀರಾಮಕೃಷ್ಣರ ಜೀವನ ಕೂಡ ಇದೇ ರೀತಿಯ ಒಂದು ಅವತಾರ ಅಂತ ಅನೇಕರು ಕಂಡುಕೊಂಡರು. ಬಹಳ ಮಂದಿ ಇದನ್ನು ಒಪ್ಪಲಿಲ್ಲ. ಶ್ರೀರಾಮಕೃಷ್ಣನು ಬದುಕಿದ್ದಾಗಲೇ ಕೊನೆಯ ಕೆಲವು ವರ್ಷಗಳಲ್ಲಿ ಕೆಲವರು ಶ್ರೀರಾಮಕೃಷ್ಣರು ಒಬ್ಬರ ಅವತಾರ ಎನ್ನುವುದನ್ನು ಕಂಡುಕೊಂಡು ಅದನ್ನು ಪ್ರಚಾರ ಮಾಡುವುದಕ್ಕೆ ಶುರು ಮಾಡಿಬಿಟ್ರು. ಯಾಕೆ ಅವರು ಹಾಗೆ ತಿಳ್ಕೊಂಡ್ರು ಅಂತಂದರೆ, ಅವರಲ್ಲಿ ವಿಶೇಷವಾಗಿ ಕೆಲವು ವೈಷ್ಣವ ಸಾಧಕರಿದ್ದರು. ವೈಷ್ಣವರಿಗೆ ಒಂದು ವಿಶೇಷವಾದದ್ದು ಅಂದರೆ, ಅವರ ಶಾಸ್ತ್ರದಲ್ಲಿ ಅವತಾರದ ಕೆಲವೊಂದು ಲಕ್ಷಣಗಳನ್ನು ಹೇಳ್ತಾರೆ. ವಿಶೇಷವಾಗಿ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭುವಿನ ಕೆಲವು ಅನುಯಾಯಿಗಳು ಅಥವಾ ಅವರ ಸಂಪ್ರದಾಯಕ್ಕೆ ಸೇರಿದಂಥ ಕೆಲವೊಂದು ಶಾಸ್ತ್ರ ಗ್ರಂಥಗಳು ಅವತಾರ ಪುರುಷರ ಕೆಲವು ಲಕ್ಷಣಗಳನ್ನೆಲ್ಲ ಹೇಳ್ತವೆ. ಈ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿದಂಥ ಕೆಲವೊಂದು ಮಂದಿ ವೈಷ್ಣವ ಸಾಧಕರು ಶ್ರೀರಾಮಕೃಷ್ಣನ ಬಳಿಗೆ ಬಂದಿದ್ರು, ಬರ್ತಾ ಇದ್ರು. ಅವರಿಗೆ ನಾನಾ ಬಗೆಯ ತಂತ್ರಶಾಸ್ತ್ರದ ಕೆಲವು ಸಾಧನೆಗಳನ್ನು ಹೇಳಿಕೊಟ್ಟಂಥ ಒಬ್ಬಾಕೆ ಮಹಿಳೆ ಭೈರವಿ ಬ್ರಾಹ್ಮಣಿ ಅಂತ, ವೈಷ್ಣವ ತಂತ್ರದಲ್ಲಿ ಪೂರ್ಣವಾದ ಪ್ರಭುತ್ವವನ್ನು ಪಡೆದಿದ್ದಾಕೆ, ಅವಳು ಈ ಲಕ್ಷಣಗಳನ್ನೆಲ್ಲ ಕಾಣ್ತಾಳೆ. ಮೊತ್ತ ಮೊದಲ ಬಾರಿಗೆ ಶ್ರೀರಾಮಕೃಷ್ಣರ ಒಂದು ಅವತಾರ ಅಂತ ಕಂಡುಕೊಂಡ ವ್ಯಕ್ತಿಯೇ ಭೈರವಿ ಬ್ರಾಹ್ಮಣಿ. ಆದರೆ ಅವಳು ಹೆಚ್ಚು ಪ್ರಚಾರ ಮಾಡುವುದಕ್ಕೆ ಹೋಗಲಿಲ್ಲ. ಶ್ರೀಕೃಷ್ಣ ಪರಮಾತ್ಮದಲ್ಲಿ, ರಾಧೆಯಲ್ಲಿ, ಅದೇ ರೀತಿಯಲ್ಲಿ ಚೈತನ್ಯ ಪ್ರಭುವಿನ ಜೀವನದಲ್ಲಿ ಕಂಡುಕೊಂಡಂಥ ಅನೇಕಾನೇಕ ಲಕ್ಷಣಗಳನ್ನು ಶ್ರೀರಾಮಕೃಷ್ಣರ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಆಕೆ ಕಂಡಳು. ಸ್ವತಃ ತಾನೇ ಹೇಳಿಕೊಟ್ಟಂಥ ಸಾಧನೆಗಳನ್ನು ಮಾಡ್ತಾ ಮಾಡ್ತಾ ಅದ್ಭುತವಾದ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆದಂಥ ಈ ಶ್ರೀರಾಮಕೃಷ್ಣರ ಒಂದು ಅವಸ್ಥೆಯನ್ನು ನೋಡಿ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಮಹಾ ಅವತಾರವೇ ಇರಬೇಕು ಅಂತ ಆಕೆ ನಂಬುತ್ತಾಳೆ. ಉದಾಹರಣೆಗೆ ಮಹಾಭಾವ ಅಂತ ಒಂದು ಐಡಿಯಾ ಬರ್ತದೆ. ಸಾಧನೆ ಮಾಡುವವರಿಗೆಲ್ಲ ಒಂದು ರೀತಿಯ ಉನ್ಮಾದ ಬರ್ತದಂತೆ. ಈ ಉನ್ಮಾದ ಅಂತಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಸ್ವಲ್ಪ ನಾವು ಶ್ರಮ ಪಡಬೇಕಾಗ್ತದೆ. ನಾವು ಹೆಚ್ಚಂದ್ರೆ ಧ್ಯಾನ, ಜಪ, ಪ್ರಾರ್ಥನೆ ಇದಿಷ್ಟನ್ನು ಕೇಳಿದ್ದೇವೆ. ಆಧ್ಯಾತ್ಮಿಕತೆ ಅಂದರೆ ಇಷ್ಟೇ ನಾವು ತಿಳ್ಕೊಂಡಿರುವುದು. ಒಂದು ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಳ್ತೇವೆ, ಜಪ ಮಾಡ್ತೇವೆ. ಇನ್ನು ಪ್ರಾರ್ಥನೆ, ಕಷ್ಟ ಬಂದಾಗ ಭಗವಂತ ನಿನ್ನಲ್ಲಿ ಬೇರೆ ಯಾರಿಲ್ಲ, ನನಗೆ ಹೇಗಾದರೂ ದಾರಿ ತೋರಿಸು, ಈ ರೀತಿ ನಮ್ಮ ಮನಸ್ಸಿಗೆ ಭಾವನೆಗೆ ಬಂದ ಹಾಗೆ ಹೇಳ್ಕೊಳ್ತೇವೆ, ಪ್ರಾರ್ಥಿಸ್ತೇವೆ. ಧ್ಯಾನ ಅಂತ ಕುಳಿತುಕೊಳ್ತೇವೆ, ಒಂದು ಎರಡು ನಿಮಿಷ ಕುಳಿತುಕೊಳ್ಳೋದರಲ್ಲಿ ಮನಸ್ಸಲ್ಲೆಲ್ಲ ಹೋಗುತ್ತದೆ, ಮತ್ತೆ ಹಿಡಿದು ತರ್ತೇವೆ, ಮತ್ತೆ ಹೋಗುತ್ತದೆ. ಹಾಗಾಗಿ ಧ್ಯಾನ ಅನ್ನೋ ಒಂದು ಕಲ್ಪನೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಮಾಡಿಕೊಳ್ತೇವೆ. ಇದಿಷ್ಟನ್ನು ಬಿಟ್ಟರೆ ಆಧ್ಯಾತ್ಮಿಕ ಅನುಭವಗಳು ಅದಾಗುವುದು ಬಹಳ ಅನೇಕ ವರ್ಷಗಳ ಪ್ರಯತ್ನದ ಫಲವಾಗಿ ಅಂಥವಾಗ್ತದೆ. ಹೀಗೆ ನಿರಂತರ ಪ್ರಯತ್ನದಿಂದ ಒಬ್ಬಾತ ಆಧ್ಯಾತ್ಮಿಕ ಅನುಭವಗಳನ್ನು ಗಳಿಸಿದ ಮೇಲೆ ಅನೇಕರಿಗೆ ಪೂರ್ಣವಾಗಿ ತಾನು ಯಾರ ಬಗ್ಗೆ ಧ್ಯಾನ ಮಾಡ್ತೇನೋ, ಎರಡು ರೀತಿಯ ಧ್ಯಾನ ಇದೆ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ, ಸಾಕಾರ ಧ್ಯಾನ, ನಿರಾಕಾರ ಧ್ಯಾನ, ಸಗುಣ ಬ್ರಹ್ಮೋಪಾಸನೆ ಮತ್ತು ನಿರ್ಗುಣ ಬ್ರಹ್ಮೋಪಾಸನೆ ಅಂತ ಶಾಸ್ತ್ರದಲ್ಲೆಲ್ಲ ಹೇಳ್ತಾರೆ. ಅಂದರೆ ಒಂದು ಕಡೆ ವ್ಯಕ್ತಿ ಇರ್ತಾನೆ, ಇನ್ನೊಂದು ಕಡೆ ತತ್ವ ಇರ್ತದೆ. ನಮ್ಮ ಇಷ್ಟ ದೇವತೆಯನ್ನು ಸಂಕಲ್ಪ ಮಾಡಿಕೊಂಡು ಮಾಡುವ ಧ್ಯಾನ ಸಗುಣ ಬ್ರಹ್ಮ ಉಪಾಸನೆ, ಆದರೆ ನಿರಾಕಾರವಾದ, ಆಕಾರ ಇಲ್ಲದ, ವಸ್ತು ಇಲ್ಲದ, ಗುಣವೂ ಇಲ್ಲದ ಒಂದು ತತ್ವ ಅಷ್ಟೇ ಇದ್ದರೆ ಅದು ನಿರ್ಗುಣ ಬ್ರಹ್ಮ ಉಪಾಸನೆ ಅಂತ ಎರಡು ಬಗೆಯ ಧ್ಯಾನ. ಇದು ಯಾವುದೇ ಆಗಿರಲಿ, ಅದರಲ್ಲಿ ನಾವು ಪರಿಣತಿ ಹೊಂದಿದ ಮೇಲೆ ಸಂಪೂರ್ಣವಾಗಿ ಹೊರ ಜಗತ್ತಿನ ಎಲ್ಲ ಚಟುವಟಿಕೆಗಳು ನಮ್ಮ ಮನಸ್ಸಿನಿಂದ ಮರೆತು ಹೋಗಿ ಜಗತ್ತು ಇದೆ ಎನ್ನುವ ಒಂದು ಆಲೋಚನೆಯೇ ನಮ್ಮಲ್ಲಿಲ್ಲದೆ ನಮಗೆ ದೇಹ ಇದೆ, ನಾನು ದೇಹಧಾರಿ, ನಾನು ಇದ್ದೇನೆ ಎನ್ನುವಂಥ ಪರಿವೇ ಕೂಡ ಇಲ್ಲದೆ ಪೂರ್ಣವಾಗಿ ನಮ್ಮ ಧ್ಯಾನದ ವಸ್ತುವಿನಲ್ಲಿ ನಾವು ಒಂದಾಗಿ ಬಿಟ್ಟರೆ ಆ ಸ್ಥಿತಿಗೆ ಒಂದು ರೀತಿಯಲ್ಲಿ ಭಾವ ಅಂತ ಹೇಳ್ತಾರೆ. ಇದನ್ನು ಶ್ರೀರಾಮಕೃಷ್ಣರ ಜೀವನದಲ್ಲಿ ಅನೇಕರು ಕಂಡಿದ್ರು. ಬರೇ ಭಾವ ಅಷ್ಟೇ ಅಲ್ಲ, ಅವರಲ್ಲಿ ಇನ್ನೂ ಅನೇಕ ಅನೇಕ ಹಂತದ ಉನ್ನತವಾದ ಅನುಭವಗಳೆಲ್ಲ ಆಗಿವೆ. ಉನ್ಮಾದ ಅಂತಂದರೆ ಆ ಗುಂಗು ಅಂತ ಹೇಳ್ತೇವಲ್ಲ, ಪೂರ್ಣವಾಗಿ ಅದು ಅವರ ಮನಸ್ಸನ್ನು ಆವರಿಸಿಬಿಟ್ಟಿರ್ತದೆ. ಅಂಥ ಉನ್ಮಾದದಲ್ಲೂ ಇರ್ತಿದ್ರು. ಬೇರೆ ಏನೇನು ಮನಸ್ಸಿನಲ್ಲಿ ಆಲೋಚನೆಗಳು ಬಂದರೂ, ಹೊರಗಿನ ಏನೇನು ವ್ಯಾಪಾರಗಳು ನಡೆದ್ರು, ಮತ್ತೆ ಮತ್ತೆ ಮತ್ತೆ ಮನಸ್ಸು ಅಲ್ಲಿಗೆ ಹೋಗ್ತಿತ್ತು. ಅದಕ್ಕೆ ಒಂದು ರೀತಿ ಉನ್ಮಾದ ಅಂತ ಅವರು ಹೇಳ್ತಿದ್ರು. ಇನ್ನು ಭಾವದಲ್ಲಿ ಅವರು ಮೈ ಮರೆತು ಬಿಟ್ಟರೆ ಪೂರ್ಣವಾಗಿ ಅದರಲ್ಲಿ ಮುಳುಗಿಬಿಡ್ತಿದ್ರು. ಇನ್ನು ಮಹಾಭಾವ ಎನ್ನುವಂಥ ಒಂದು ಅವಸ್ಥೆ ಆಗ್ತಿತ್ತಂತೆ. ವೈಷ್ಣವ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭುವಿಗೆ ಈ ಮಹಾಭಾವ ಉಂಟಾಗಿತ್ತಂತೆ. ಈ ಮಹಾಭಾವ ಎನ್ನುವುದು ಸಾಮಾನ್ಯ ಸಾಧಕರಿಗೆ ಉಂಟಾಗುವುದಿಲ್ಲ, ಕೇವಲ ಅವತಾರ ಪುರುಷರಿಗೆ ಮಾತ್ರ ಆಗಿತ್ತು ಅಂತ ಹೇಳ್ತಾರೆ. ಶ್ರೀಕೃಷ್ಣನಿಗೆ ಆಗಿತ್ತು, ಶ್ರೀ ರಾಧೆಗೆ ಆಗಿತ್ತು, ಚೈತನ್ಯ ಪ್ರಭುಗೆ ಆಗಿತ್ತಂತೆ. ಅನಂತರ ಈ ರೀತಿಯ ಲಕ್ಷಣ ಶ್ರೀರಾಮಕೃಷ್ಣರಲ್ಲಿ ನಾನು ನೋಡಿದೆ ಅಂತ ಭೈರವಿ ಬ್ರಾಹ್ಮಣಿ ಹೇಳಿದ್ಲಂತೆ. ಆ ಮಹಾಭಾವ ಅಂತಂದರೆ ಏನು ಎನ್ನುವುದನ್ನೇ ವಿವರಿಸುವುದಕ್ಕೆ ಸಾಕಷ್ಟು ವಿವರಣೆಗಳು ಬರ್ತವೆ ಲೀಲಾ ಪ್ರಸಂಗ ಎನ್ನುವ ಪುಸ್ತಕದಲ್ಲಿ. ಅದು ಎಂಥ ಅದ್ಭುತವಾದಂಥ ಒಂದು ಅವಸ್ಥೆ ಅಂತಂದರೆ, ಒಂದು ಕ್ಷಣ ಕೂಡ ತನ್ನ ಆರಾಧ್ಯ ವಸ್ತುವನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ಮನಸ್ಸು ಬೇರೆ ಕಡೆ ಹೊರಟರೂ ಕೂಡ ಚಡಪಡಿಸ್ತಾ ಇರುವಂಥ ಸ್ಥಿತಿ. ಶ್ರೀರಾಮಕೃಷ್ಣರಿಗೆ ಎಂಥ ಅನುಭವ ಆಗ್ತಿತ್ತಂದರೆ, ಈ ವೈಷ್ಣವ ಕಥೆಗಳಲ್ಲೆಲ್ಲ ಬರ್ತದೆ, ಗೋಪಿಯರು, ಗೋಪಿ ಸ್ತ್ರೀಯರು ಶ್ರೀಕೃಷ್ಣನ ಭಾವದಿಂದ ಉನ್ಮತ್ತರಾಗಿ ತಮ್ಮ ಮೈಯನ್ನೇ ಮರೆತು ಬಿಟ್ಟು ಅವನ ಕೊಳಲಿನ ಒಂದು ಸದ್ದನ್ನು ಕೇಳಿದ್ರೆ ತಕ್ಷಣ ಏನು ಕೆಲಸ ಮಾಡ್ತಿದ್ರು ಅಲ್ಲಿ ಅದನ್ನೇ ಬಿಟ್ಟು ಬಿಟ್ಟು ಓಡಿ ಬಂದು ಬಿಡ್ತಿದ್ರಂತೆ. ಅವರಿಗೆಲ್ಲ ಮಹಾಭಾವ ಆಗಿತ್ತಂತೆ. ಏನು ಮಾಡಿದ್ರು ಕೂಡ ಅವರ ದೇಹ ಕೇಳುವುದಿಲ್ಲ, ಮನಸ್ಸು ಕೇಳುವುದಿಲ್ಲ, ಪ್ರಾಣ ಕೇಳುವುದಿಲ್ಲ, ಅಲ್ಲಿಗೆ ಓಡಿ ಹೋಗ್ತದೆ. ಒಂದು ಕ್ಷಣ ಅಗಲಿರುವುದಕ್ಕಾಗುವುದಿಲ್ಲ. ವಿರಹ ಅಂತಂದರೆ ಅದು, ನಾವು ಸಾಮಾನ್ಯ ಅರ್ಥದಲ್ಲಿ ಹೇಳುವ ವಿರಹ ಅಲ್ಲ ಅದು. ಭಗವಂತನ ಸಾನ್ನಿಧ್ಯ ದೊರಕಲಿಲ್ಲ ಅಂತ ಹೇಳುವಂಥ ವಿರಹ. ಒಂದು ಕ್ಷಣ ಬಿಟ್ಟಿರುವುದಕ್ಕಾಗುವುದಿಲ್ಲ. ಎಲ್ಲಾದರೂ ಆ ಥರ ಅಗಲಿಕ್ಕೆ ಬಂದು ಬಿಟ್ಟರೆ ಒದ್ದಾಡಿ ಬಿಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಶ್ರೀರಾಮಕೃಷ್ಣರಿಗೆ ಒಂದು ಸಲ ಕೃಷ್ಣನ ದರ್ಶನ ಸಿಕ್ಕಿಬಿಟ್ಟಿತು, ಇನ್ನೊಂದು ಕ್ಷಣ ಮರೆಯಾಗಿ ಬಿಟ್ಟ ಅಂತ ಹೇಳಿದಾಗ ಉಂಟಾದ ವೇದನೆಯಿಂದ ರೋಮ ರೋಮ ಕೂಪಗಳಲ್ಲಿ ಕೂಡ ರಕ್ತ ಬರುವುದಕ್ಕೆ ಶುರುವಾಯ್ತಂತೆ. ಇದು ರಾಧೆಗೆ ಆಗಿತ್ತಂತೆ. ಈ ರೀತಿಯ ಭಾವ, ಅದನ್ನು ಮಹಾಭಾವ ಅಂತ ಹೇಳ್ತಾರೆ. ಇದನ್ನು ನೋಡಿ ಬೆರಗಾಗಿ ಬಿಟ್ಲಂತೆ ಭೈರವಿ ಬ್ರಾಹ್ಮಣಿ. ಆಗ ಹೇಳಿದ್ಲಂತೆ, ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು. ಹೀಗೆ ಅವತಾರ ಪುರುಷ ಅಂತ ಅವರನ್ನು ಅನೇಕರು ಗುರುತಿಸಿದರು. ಸ್ವಾಮಿ ವಿವೇಕಾನಂದರಂತೂ ಅವರನ್ನು ಅವತಾರ ವರಿಷ್ಠ ಅಂದರು. ಎಲ್ಲ ಅವತಾರಗಳಿಗೆ ಶಿಖರಪ್ರಾಯದವರು ಅವರು. ಅದ್ಯಾಕೆ ಹಾಗೆ ಕರೆದ್ರು? ಶ್ರೀರಾಮಕೃಷ್ಣರ ಜೀವನವನ್ನು ನೀವು ನೋಡ್ತಾ ಬಂದರೆ ಅವರಲ್ಲಿ ಅನೇಕಾನೇಕ ಗುಣಗಳನ್ನು ಕಾಣ್ತೇವೆ. ಒಂದೊಂದು ಗುಣವನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ಇಡೀ ಜೀವನ ಅದರಲ್ಲೇ ಕಳಿಬಹುದು. ಶ್ರೀರಾಮಕೃಷ್ಣರ ತ್ಯಾಗ ಏನು ಅಂತ ನಾವು ತಿಳಿದುಕೊಳ್ಳೋದಕ್ಕೆ ಹೊರಟ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೇನೆ ನಮಗೆ ಅರ್ಥ ಆಗ್ತದೆ. ಇದರ ಆಳ ಆಗಲ್ಲ, ನಮಗೆ ಅರಿಯುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ಜೀವನದ ಅನೇಕ ಅನೇಕ ಅಂಶಗಳು ನಮ್ಮ ಜೀವನವನ್ನೇ ಪರಿವರ್ತಿಸಿ ಬಿಡ್ತವೆ. ಇಂಥ ಅದ್ಭುತ ಜೀವನವನ್ನು ಮಾಡಿಬಿಟ್ರು. ಬರೀ ತ್ಯಾಗ ಒಂದಷ್ಟೇ ಅಲ್ಲ, ಅದ್ಭುತವಾದ ಜ್ಞಾನ. ಇನ್ನು ಭಕ್ತಿಯನ್ನು ತೆಗೆದುಕೊಳ್ಳಿ. ಜಗತ್ತಲ್ಲಿ ಎಲ್ಲೂ ಕಂಡು ಕೇಳರಿದಂಥ ಭಕ್ತಿ ವೈವಿಧ್ಯಗಳು, ಏನೇನು ಭಾವಗಳು, ಎಂತೆಂಥ ಆಧ್ಯಾತ್ಮಿಕ ದರ್ಶನಗಳು. ಕೇವಲ ಒಂದು ಬಗೆಯ ಸಣ್ಣ ಆಧ್ಯಾತ್ಮಿಕ ದರ್ಶನ ಅನುಭವ ಪಡೆಯಬೇಕಾದ್ರೆ ಒಬ್ಬ ವ್ಯಕ್ತಿ ಇಡೀ ಜೀವನ 70-80 ವರ್ಷದ ಜೀವನವನ್ನೆಲ್ಲ ಸವಿಸಿ ಪ್ರಯತ್ನ ಪಡ್ತಾನೆ. ಅನೇಕ ಮಂದಿ ಜೀವಿಗಳು ಅನೇಕ ಸಾವಿರ ಜನ್ಮಗಳನ್ನೆತ್ತಿ ಬರ್ತವೆ ಒಂದೊಂದು ಆಧ್ಯಾತ್ಮಿಕ ಅನುಭವಕ್ಕೋಸ್ಕರ. ಇವರಲ್ಲಿ ಒಂದು ದಿನದಲ್ಲೇ ಅನೇಕ ಆಧ್ಯಾತ್ಮಿಕ ಅನುಭವಗಳು, ದರ್ಶನಗಳು, ಸಮಾಧಿಯ ಅನುಭವ ಉಂಟಾಗ್ತವೆ. ಅದರ ನಿರ್ವಿಕಲ್ಪ ಸಮಾಧಿ, ಇಂಥ ಅನುಭವಗಳೆಲ್ಲ ಉಂಟಾಗ್ತವೆ. ಇದನ್ನು ನಮ್ಮಿಂದ ಅಳೆಯೋದಕ್ಕಾಗುವುದಿಲ್ಲ. ಮತ್ತೆ ನಾವೇನು ಮಾಡಬಹುದು ಅಂತ ಕೇಳಿದರೆ, ವಿಶಾಲವಾದ ಸಮುದ್ರದ ದಂಡೆಗೆ ನಾವು ಹೋದರೆ ನಾವು ಬೊಗಸೆಯಲ್ಲಿ ನೀರನ್ನು ಕುಡಿತೇವೆ ಅಂತ ಇಟ್ಕೊಳ್ಳಿ. ಹೆಚ್ಚಂದರೆ 3-4 ಬೊಗಸೆ ನೀರು ಕುಡಿತೇವೆ, ಸುಸ್ತಾಗ್ಬಿಡ್ತೇವೆ. ಇಡೀ ಸಮುದ್ರವನ್ನು ಕುಡಿಯುವುದಕ್ಕೆ ಹೊರಡೋದು ಬಿಡಿ, ಅದನ್ನು ಆಲೋಚನೆ ಮಾಡೋದಕ್ಕೂ ನಮಗೆ ಕಷ್ಟ ಇದೆ. ಶ್ರೀರಾಮಕೃಷ್ಣರ ವಿಚಾರವಾಗಿ ಕೂಡ ಇಷ್ಟೇನೆ. ಅವರ ಸಮಗ್ರ ಜೀವನದಲ್ಲಿ ಏನೇನು ಬಂತು, ಏನೇನು ಬಂದಿಲ್ಲ, ಎಂಥ ಅನುಭವಗಳಿವೆ, ಎಷ್ಟು ತತ್ವಗಳಿವೆ, ಚಾರಿತ್ರಿಕವಾಗಿ ಎಂತೆಂಥದೆಲ್ಲ ನಡೆದಿವೆ, ಇದನ್ನೆಲ್ಲ ನಾವು ತಿಳಿದುಕೊಳ್ಳೋದಕ್ಕೆ ಹೊರಟ್ರೆ ನಮ್ಮ ಬೊಗಸೆಯಲ್ಲಿ ಎಷ್ಟು ಸಿಗುತ್ತದೆ ಅಷ್ಟನ್ನು ಮಾತ್ರ ನಮಗೆ ಕುಡಿಯಬೇಕಾಗ್ತದೆ. ಅವರ ಜೀವನ ಅನ್ನೋದು ಸಮುದ್ರ ಇದ್ದ ಹಾಗೆ. ಜಗತ್ತಿಗೆ ಅವರು ಏನನ್ನು ಕೊಟ್ಟರು ಅಂತ ನಾವು ಆಲೋಚನೆ ಮಾಡುವಾಗಲೂ ಕೂಡ ಇದೇ ವಿಚಾರ ಅನ್ವಯ ಆಗ್ತದೆ. ನಮಗೆ ತಿಳಿದಷ್ಟು ನಾವು ಅರ್ಥ ಮಾಡಿಕೊಳ್ತೇವೆ ಅಷ್ಟೆ. ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ಬಂದ ಸಂದರ್ಭ ಕೂಡ ಹಾಗಿತ್ತು. ಧರ್ಮದ ಗ್ಲಾನಿ ಆದಾಗ, ಅಧರ್ಮದ ಏಳಿಗೆಯೇ ನಡೀತಾ ಬಂದಾಗ ಇನ್ನೇನು ನಮ್ಮ ಸತ್ಯಗಳು, ನಮ್ಮ ಧರ್ಮ, ನಮ್ಮ ವಿಚಾರಗಳು, ಹಳೆಯ ಆದರ್ಶಗಳೆಲ್ಲ ಜಗತ್ತಿಂದ ಅಳಿಸಿ ಹೋಗ್ತಾ ಇದೆ ಎನ್ನುವ ಸ್ಥಿತಿ ಬಂದಾಗ ಸರಿಯಾದ ಸಮಯಕ್ಕೆ ಶ್ರೀರಾಮಕೃಷ್ಣರ ಒಂದು ಆಗಮನ ಆಯಿತು. ಎಂಥ ವಿಚಿತ್ರ ನೋಡಿ, ಅಲ್ಲಿಗೆ ಬರ್ತಾ ಇದ್ದವರು ಯಾರು? ದೊಡ್ಡ ದೊಡ್ಡ ವಿಜ್ಞಾನಿಗಳು, ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರುವಂಥ ಪ್ರೊಫೆಸರ್ಗಳು, ಅತ್ಯಾಧುನಿಕವಾದ ವಿದ್ಯಾಭ್ಯಾಸ ಪಡೆದಂಥ ವ್ಯಕ್ತಿಗಳು, ವೈಚಾರಿಕವಾಗಿ ತೀರ ಆಧುನಿಕ ಅಂತ ಹೇಳುವ ವಿಚಾರಗಳನ್ನು ಹೊತ್ತಂಥವರು ಅವರಲ್ಲಿಗೆ ಬರ್ತಿದ್ರು. ಈ ಒಂದು ಅಥವಾ ಎರಡು ಬಟ್ಟೆಯನ್ನು ತೊಟ್ಕೊಂಡಿರುವಂಥ ಅರೆಬೆತ್ತಲೆ ಅಂತ ಹೇಳುವಂಥ ಬ್ರಾಹ್ಮಣನ ಕಾಲಬುಡದಲ್ಲಿ ಕುಳಿತುಕೊಂಡು ಅವರ ಬಾಯಿಂದ ಬರುವ ಒಂದು ಮಾತು ನಮ್ಮ ಕಿವಿಗೆ ಬಿದ್ದರೆ ಅದು ಅಮೃತ ಅಂತ ತಿಳ್ಕೊಂಡು ತಮ್ಮ ಜೀವನವನ್ನು ಪವಿತ್ರ ಮಾಡಿಸ್ಕೊಂಡು ಹೋಗ್ತಿದ್ರು ಇಂಥ ವ್ಯಕ್ತಿಗಳು. ಆದರೆ ಶ್ರೀರಾಮಕೃಷ್ಣರು ಹೆಸರಿಗೆ ಮಾತ್ರ ನಾಲ್ಕು ದಿವಸ ಶಾಲೆಗೆ ಹೋಗಿದ್ರು. ಓದು ಬರಹ ಎಷ್ಟು ಬೇಕು ಅಷ್ಟು ಕಲ್ತಿದ್ರು, ಅದು ಬಿಟ್ಟರೆ ಏನನ್ನು ಓದಿಲ್ಲ, ಬರೆದಿಲ್ಲ, ಮಾತಾಡಿಲ್ಲ. ಎಂಥ ವಿಚಿತ್ರ! ಇದನ್ನು ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿತ್ತು. ನಿಜವಾದ ಜ್ಞಾನ ಅಂತಂದರೆ ಅದು ಶಾಲೆಯ ವಿದ್ಯಾಭ್ಯಾಸದ ಶಾಲೆ ಪಠ್ಯದಿಂದ ಓದಿ ತಿಳಿದದ್ದಲ್ಲ. ಅದು ನಿಜವಾದ ಜ್ಞಾನ ಅಂತಂದರೆ ಅದು ಅಧ್ಯಾತ್ಮ ಜ್ಞಾನ. ಅದನ್ನು ಜಗತ್ತಿಗೆ ತೋರಿಸ್ಕೊಡೋದಕ್ಕೋಸ್ಕರನೇ ಅವರು ಏನನ್ನೂ ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಒಬ್ಬರು ಬರೀತಾರೆ. ಇನ್ನು ಜಗತ್ತಿನ ಮುಂದೆ ಅವರೇನನ್ನು ಕೊಟ್ಟರು, ಅವರಿಂದ ನಾವು ಆದರ್ಶವಾಗಿ ಏನನ್ನು ಕಾಣುತ್ತೇವೆ, ಇದು ಹಲವು ರೀತಿಯಲ್ಲಿ ನಾವು ತಿಳ್ಕೊಳ್ಳಬಹುದಾದ ಸಂಗತಿ. ಆದರೆ ಒಂದು ಸ್ಪಷ್ಟವಾಗಿರುವಂಥದ್ದಂದರೆ ಜಗತ್ತಿನಲ್ಲಿ ಅಥವಾ ಸುತ್ತಮುತ್ತನ ಸಮಾಜದಲ್ಲಿ ಆಗ್ತಾ ಇರುವ ಎಲ್ಲ ಬದಲಾವಣೆಗಳಲ್ಲಿ ಹೊಸ ಒಂದು ಉತ್ಥಾನ, ಪುನರುತ್ಥಾನ ಅಂತ ಹೇಳ್ತೇವಲ್ಲ, ರಿವೈವಲ್, ಅದನ್ನು ಮಾಡುವುದಕ್ಕೋಸ್ಕರ ಅವರು ಬಂದರು ಅಂತ ಅನ್ನೋದು ಸ್ಪಷ್ಟವಾಗಿದೆ. ನಮ್ಮಲ್ಲಿ ತತ್ವಗಳಿಗೇನು ಕೊರತೆ ಇಲ್ಲ. 5000 ಅಥವಾ ಇನ್ನೂ ಹಿಂದೆ ನಮ್ಮಲ್ಲಿ ಕಂಡುಕೊಂಡ ಸತ್ಯಗಳು ಅಂತಂದರೆ ಎಂಥವು? ಸನಾತನ ಧರ್ಮ ಅಂತ ಹೇಳ್ತಾರೆ, ಸನಾತನ ಸತ್ಯಗಳು. ಸನಾತನ ಅಂತಂದರೆ ಎಂದೆಂದಿಗೂ ಇರುವುದು ಅಂತ ಅರ್ಥ, ಪುರಾತನ ಅಂತಲ್ಲ. ನಿನ್ನೆ ಇತ್ತು, ಇವತ್ತು ಇದೆ, ನಾಳೆನೂ ಇರ್ತದೆ, ಅಳಿವಿಲ್ಲದ್ದು ಅದು. ಜ್ಞಾನ ಯಾವಾಗಲೂ ಇರ್ತದೆ, ಜಗತ್ತು ಇರಲಿ ಹೋಗಲಿ, ಈ ಭೂಮಂಡಲವೇ ನಾಶ ಆಗಲಿ, ಆ ಸತ್ಯ ಇರ್ತದೆ ಅಲ್ಲೋ. ಪ್ರಕಟವಾಗಿರುವುದಿಲ್ಲ, ಬೀಜ ರೂಪದಲ್ಲಿ ಇರ್ತದೆ. 10,000 ಆಲದ ಮರಗಳಿದ್ದವು, ಎಲ್ಲರನ್ನೂ ಎಲ್ಲ ಆಲದ ಮರಗಳನ್ನು ಕೂಡ ನೀವು ಕಡದಾಕಿಬಿಟ್ಟಿದ್ದೀರಿ, ಆಲದ ಮರಗಳೇ ಇಲ್ಲ. ಆದರೆ ಬೀಜಗಳು ಭೂಮಿಯಲ್ಲಿ ಎಲ್ಲೋ ಹುದುಗಿರ್ತವೆ. ಸರಿಯಾದ ಸಮಯ ಸಿಕ್ಕಿದಾಗ, ನೀರು ಗಾಳಿ ಮಣ್ಣು ಇತ್ಯಾದಿಗಳು ಸಿಕ್ಕಿದಾಗ, 100 ವರ್ಷ ಆದಮೇಲೆ ಯಾವಾಗಲೂ ಅದು ಮೊಳಕೆ ಹೊಡೆದು ಮೇಲಕ್ಕೆ ಬರ್ತದೆ, ಬೃಹತ್ತಾದಂಥ ಒಂದು ಆಲದ ಮರ ಆಗುತ್ತದೆ. ಸನಾತನ ಸತ್ಯ ಕೂಡ ಹಾಗೇನೆ, ಕಾಲ ದೇಶ ಮತ್ತು ಸನ್ನಿವೇಶಗಳಿಗೆ ತಕ್ಕ ಹಾಗೆ ಅದು ಬೀಜ ರೂಪಕ್ಕೆ ಹೋದರೂ ಕೂಡ ಮುಂದೆ ಅಗತ್ಯ ಬಿದ್ದಾಗ ಯಾವುದೋ ಮಹಾಪುರುಷನ ಸಹಾಯದಿಂದ ಮತ್ತೆ ಆ ತತ್ವ ಜಗತ್ತಲ್ಲಿ ವಿಕಾಸ ಹೊಂದುತ್ತದೆ. ಇದೇ ರೀತಿ ಋಷಿ ಮುನಿಗಳ ಆ ಧ್ಯಾನದ ಒಂದು ಅವಸ್ಥೆಯಲ್ಲಿ ಪ್ರಕಟವಾದಂಥ ವೇದಗಳು ಯಾವತ್ತೂ ಎಂದಿಗೂ ಇದ್ದಂಥ ಸತ್ಯಗಳು ಅವರ ಮನಸ್ಸಿನಲ್ಲಿ, ಅಂದರೆ ಮನಸ್ಸಿನ ಮೂಲಕ ಹೊರಹೊಮ್ಮಿ ವೇದಗಳು ಅನ್ನೋ ರೂಪವನ್ನು ಪಡೆಯಿತು. ಮತ್ತೆ ಕಾಲಾಂತರದಲ್ಲಿ ಏನೇನೋ ಏರುಪೈರುಗಳು ಐತಿಹಾಸಿಕವಾಗಿ ನಿಮಗೆಲ್ಲ ಗೊತ್ತಿರ್ತದೆ, ಏನೇನೋ ಕಾರಣಗಳಿಂದ ಅದರ ಮಹತ್ವ ಕಡಿಮೆಯಾಗಿ ಜನ ನಿಜವಾದ ಧರ್ಮ, ನಿಜವಾದ ಸತ್ಯ, ಅಥವಾ ವೇದದ ಭಾಷೆಯಲ್ಲಿ ಹೇಳುವುದಿದ್ರೆ ಋತ ಅಂತ ಹೇಳ್ತಾರೆ, ಅದನ್ನು ಬಿಟ್ಟು ದೂರ ಚಲಿಸಲಿಕ್ಕೆ ಹೊರಟರು. ಆಧುನಿಕ ವಿಜ್ಞಾನ, ಬ್ರಿಟಿಷರ ಪ್ರಭುತ್ವ, ನಾಸ್ತಿಕವಾದದ ಒಂದು ಪ್ರಭಾವ, ಇದೆಲ್ಲ ಕಾರಣ ಆಗಿದ್ದಿರಬಹುದು. ಜನರಿಗೆ ಶ್ರದ್ಧೆ ಕಡಿಮೆಯಾಗಿ ಧರ್ಮ ಎನ್ನುವುದು ಇನ್ನೇನು ನಾಶವಾಗುತ್ತದೆ ಎನ್ನುವಂಥ ಪರಿಸ್ಥಿತಿ ಬಂತು. ಅಂಥ ವೇಳೆಗೆ ಅದಕ್ಕೆ ಮತ್ತೆ ಚೈತನ್ಯ ಕೊಡಬೇಕಾದ ಅಗತ್ಯ ಜಗತ್ತಿನಲ್ಲಿ ಮೂಡಿಬಂತು. ಶ್ರೀರಾಮಕೃಷ್ಣರ ಅವತಾರದ್ದು ಇಂಥ ಸಂದರ್ಭದಲ್ಲಿ. ಯಾವ ರೀತಿಯಲ್ಲಿ ಅವರು ಈ ಪುನರುತ್ಥಾನವನ್ನು ಮಾಡಿದರು ಅದನ್ನು ಅವರ ಜೀವನದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಹಳೆಯ 5,000 ವರ್ಷಗಳಷ್ಟು ಹಳೆಯ ವೇದದ ಸನಾತನ ಸತ್ಯಗಳನ್ನೇ ಅವರು ಜನರ ಮುಂದೆ ಇಟ್ಟರು. ಆದರೆ ಕೇವಲ ಇಟ್ಟದ್ದಲ್ಲ, ಜೀವಂತವಾಗಿಟ್ಟರು. ಸ್ವತಃ ತಮ್ಮ ಜೀವನದಲ್ಲಿ ಅದನ್ನು ಜೀವಿಸಿ ಇದು ಸತ್ಯ ಅಂತ ಪ್ರಮಾಣೀಕರಿಸಿ ಅವರಿಗೆ ಕೊಟ್ಟರು. ಸುಮ್ಮನೆ ಹೇಳಿದರೆ ಜನ ಕೇಳೋದಿಲ್ಲ, ನೋಡಪ್ಪ ಇದು ಸತ್ಯ ಅಂತ ಹೇಳಿದರೆ ಅವ್ರು ಕೇಳೋದಿಲ್ಲ, ನೀ ಹೇಳೋದಕ್ಕೇನು ಆಧಾರ ಅಂತ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರು ಕೇಳಿದರು, ಮಹಾತ್ಮರೇ ನೀವು ದೇವರನ್ನು ಕಂಡಿದ್ದೀರಾ? ಕಂಡಿದ್ರೆ ಅದನ್ನು ನಾನು ಕೂಡ ಕಾಣಬಹುದಾ ಅಂತ ಕೇಳ್ತಾರೆ. ಎಲ್ಲ ನಾಸ್ತಿಕವಾದಗಳನ್ನು ಕೂಡ ಪ್ರತಿನಿಧಿಸುವ ಹಾಗೆ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರಲ್ಲಿ ಈ ಮಾತನ್ನು ಇಟ್ಟರು, ಪ್ರಶ್ನೆಯನ್ನು ಕೇಳಿದರು. ಆಗ ಶ್ರೀರಾಮಕೃಷ್ಣರು ಹೌದು ದೇವರನ್ನು ಕಂಡಿದ್ದೇನೆ ಅಂತ ಹೇಳೋದಕ್ಕೆ ಅವರ ಜೀವನದಲ್ಲಿ ಅವರು ಪಡೆದ ಎಲ್ಲ ಸಾಕ್ಷಾತ್ಕಾರಗಳು ಅನುಭವಗಳು ಅದು ಆಧಾರ. ಕೇವಲ ನಾನು ಹೇಳಿದಾಗಿ ಹೇಳಿದರೆ ಯಾರು ಕೇಳೋದಿಲ್ಲ. ದೇವರನ್ನು ಕಂಡಿದ್ದೀರಾ ಅಂತ ಹೇಳುವಾಗ ಹೌದು ಕಂಡಿದ್ದೇನೆ ಅಂತಂದರೆ ನನಗೂ ತೋರಿಸ್ಕೊಡಬಲ್ಲರ ಅಂತ ಕೇಳ್ತಾರೆ. ಹೌದು ತೋರಿಸ್ಕೊಡಬಲ್ಲೆ ಅಂತಾರೆ. ಅಷ್ಟೆಲ್ಲ ತೋರಿಸಿ ಕೊಟ್ಟರು. ಅದು ಶ್ರೀರಾಮಕೃಷ್ಣರು. ಸಾಮಾನ್ಯ ವ್ಯಕ್ತಿ ಸುಮ್ಮನೆ ಹೇಳಿಬಿಟ್ರೆ ಅದಕ್ಕೆ ಬರೇ ಬಾಯಿ ಮಾತು ಅಷ್ಟೇ ಬೆಲೆ. ಆದರೆ ಅದರ ಹಿಂದೆ ಇದೆಯಲ್ಲ, ಅತ್ಯಂತ ಗಾಢವಾದ ಅವರ ಜೀವನ ಇತ್ತು, ಅನುಭವ ಇತ್ತು, 5000 ವರ್ಷಗಳ ಪರಂಪರೆನೇ ಇತ್ತು ಅಲ್ಲಿ. ಅದೆಲ್ಲದರ ಪ್ರತಿನಿಧಿಯಾಗಿ ಶ್ರೀರಾಮಕೃಷ್ಣರಲ್ಲಿ ಗೋಚರಾದರು. ಆದರೆ ಆದ ಕಾರಣ ಅವರ ಜೀವನ ಹೇಗಿತ್ತು ಅಂತಂದರೆ ಎಲ್ಲ ಸನಾತನ ತತ್ವಗಳ ವೈದಿಕ ಧರ್ಮಗಳ ಒಂದು ಜೀವಂತ ರೂಪವಾಗಿ ಅವರು ಮಾರ್ಪಟ್ಟರು. ಹಾಗೆ ಅವರಲ್ಲಿ ಆದರ್ಶಗಳು, ಮೌಲ್ಯಗಳು, ಅವರು ಕಂಡ ಸತ್ಯಗಳು, ಜನರಿಗೆ ನೀಡಿದಂಥ ವಿಚಾರಗಳು, ಇವೆಲ್ಲವೂ ಎಲ್ಲಿಂದ ಬಂದದ್ದು? ಸನಾತನ ಸತ್ಯಗಳ ಒಂದು ಅನುಭವದಿಂದ ಬಂತು. ಅವತಾರ ಪುರುಷರಿಗೆ ಅದನ್ನು ಇನ್ನೊಂದು ಕಡೆಯಿಂದ ಹಿಡಿದು ತರಬೇಕಾಗಿಲ್ಲ, ಅದು ಅವರ ಅಂತರಂಗದಲ್ಲೇ ಇರುತ್ತದೆ. ಸಾಕ್ಷಾತ್ ಭಗವಂತನೇ ಇಚ್ಛೆ ಪಟ್ಟು ಭೂಮಿಗಿಳಿದು ಬಂದ ಮೇಲೆ ಅವನಿಗೆ ಎಲ್ಲ ತತ್ವಗಳನ್ನು ಭಗವಂತನ ಆ ಮೂಲದಿಂದಲೇ ರವಾನೆ ಆಗುತ್ತದಂತೆ. ಆದರೆ ಅದನ್ನು ಹೇಳುವ ರೀತಿಯಲ್ಲಿ ವ್ಯತ್ಯಾಸ ಇದೆ. ಉಪನಿಷತ್ತುಗಳ ವೇದ ವೇದಾಂತಗಳ ಸತ್ಯವನ್ನು ಹಳೆಯ ಸಂಸ್ಕೃತ ಭಾಷೆಯಲ್ಲಿ ಅವರು ಹೇಳಲಿಲ್ಲ. ಜನಸಾಮಾನ್ಯರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಏನೂ ಅರ್ಥವಾಗದಂಥ ದಡ್ರಿಗೆ ಯಾವ ಯಾವ ರೀತಿಯಲ್ಲಿ ಅರ್ಥ ಆಗುತ್ತದೆ, ಹೇಗೆ ಹೇಳಿದರೆ ಅವರಿಗೆ ಮನಸ್ಸಿಗೆ ನಾಟುತ್ತದೆ, ಅಷ್ಟು ಸುಲಭವಾದ ಸರಳವಾದ ರೀತಿಯಲ್ಲಿ ಅವರು ಅದನ್ನು ಹೇಳಿಕೊಟ್ರು. ಶ್ರೀರಾಮಕೃಷ್ಣ ವಚನ ವೇದ ಅಂಥ ಒಂದು ಕೃತಿ ಶ್ರೀರಾಮಕೃಷ್ಣರು ಆಡಿದ ಮಾತುಗಳ ನೇರವಾದ ದಾಖಲೆ, ಅವರು ಕೊಟ್ಟ ಉಪದೇಶಗಳ ನೇರವಾದಂಥ ಒಂದು ವರದಿಯ ರೀತಿಯಲ್ಲಿ ಉಂಟದು. 2 ಸಂಪುಟಗಳಲ್ಲಿ ಪ್ರಕಟ ಆಗಿದೆ. ಒಬ್ಬ ಭಕ್ತ, ಶ್ರೀರಾಮಕೃಷ್ಣರ ನೇರ ಭಕ್ತ, ಅದನ್ನು ಪ್ರತಿನಿತ್ಯ ಬರೆದಿಡ್ತಿದ್ದ ತನ್ನ ಡೈರಿಯಲ್ಲಿ, ತನ್ನ ಅನುಕೂಲಕ್ಕೋಸ್ಕರ ಬರೆದಿಟ್ಟ. ಅವನಿಗೆ ಅನಿಸಿತು ಇವರು ಹೇಳುವ ಒಂದೊಂದು ಮಾತು ಕೂಡ ಅತ್ಯಂತ ಅಮೂಲ್ಯವಾದದ್ದು, ನಾನು ಅದನ್ನು ಮರೆತು ಬಿಟ್ಟರೆ ಕಳೆದು ಬಿಡ್ತೀನಿ, ನಾಳೆ ಒಂದು ದಿವಸ ನನಗೆ ಉಪಯೋಗಕ್ಕೆ ಬರ್ತದೆ, ಬರೆದಿಡ್ತೀನಿ ಅಂತ ಡೈರಿಯಲ್ಲಿ ಬರೆದಿಟ್ಟ. ಅವರ ಸಮಾಧಿಯ ನಂತರ ಇದು ಬಹಳ ಅತ್ಯಮೂಲ್ಯವಾದದ್ದು, ಇದನ್ನು ಬರೀ ನಾನು ನೋಡಿ ಓದಿಕೊಂಡು ಉಪಯೋಗಿಸ್ಕೊಂಡ್ರೆ ಅದಕ್ಕೆ ಸಾರ್ಥಕ್ಕೆ ಇಲ್ಲ, ಜಗತ್ತಿಗೆ ಇದನ್ನು ನೋಡಬೇಕು, ದೊಡ್ಡ ಒಂದು ಮಹಾ ಕೊಡುಗೆ ಆಗುತ್ತದೆ ಅಂತ ಭಾವಿಸಿ ಬರೆದ ಶ್ರೀರಾಮಕೃಷ್ಣ ವಚನ ವೇದ ಅಂತ ನಾವು ಕನ್ನಡದಲ್ಲಿ ಪ್ರಕಟ ಮಾಡಿದ್ದೇವೆ. ಬಂಗಾಳ ಮೂಲದಲ್ಲಿ ರಾಮಕೃಷ್ಣ ಕಥಾಮೃತ ಅಂತ ಅದಕ್ಕೆ ಹೆಸರು. ಇನ್ನು ಇಂಗ್ಲಿಷಿಗೆ ಅದಕ್ಕೆ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಅಂತ ಪ್ರಕಟ ಮಾಡಿದ್ದಾರೆ. ಅದರ ಪುಟ ಪುಟಗಳಲ್ಲಿ ನೋಡಿ, ಪೂರ್ಣವಾಗಿ ನೀವು ಓದಿ ನೋಡಿ, ಅರ್ಥ ಆಗ್ತದೆ ಎಷ್ಟು ಸರಳವಾಗಿ ಜನರಿಗೆ ಎಲ್ಲ ಎಲ್ಲ ಹಂತದವರಿಗೂ ಕೂಡ ಅರ್ಥವಾಗುವ ಹಾಗೆ ಇದೆ. ಇನ್ನು ದೊಡ್ಡ ದೊಡ್ಡ ಪಂಡಿತರಿಗೆ, ಸಿದ್ಧಾಂತಗಳಿಗೆ ಯಾವ ಶಾಸ್ತ್ರದಲ್ಲಿ ಹುಡುಕಿದ್ರೂ, ದುರ್ಬೀನು ಹಾಕಿದ್ರು ಕೂಡ ಸಿಗದಂಥ ಅತ್ಯದ್ಭುತವಾದ ತತ್ವಗಳು ಅಲ್ಲಿವೆ. ಒಳ್ಳೆ ತಾರ್ಕಿಕರಿಗೆ ಸರಿಯಾದ ರೀತಿಯ ತರ್ಕವೂ ಅಲ್ಲಿದೆ. ಅನುಷ್ಠಾನ ಮಾಡುವಂಥವರಿಗೆ ಬೇಕಾದ ಸಾಧನೆಯ ರೀತಿಗಳು ಅಲ್ಲಿವೆ. ಅಲ್ಲಿ ಏನು ಇದೆ ಏನೂ ಇಲ್ಲ, ಇದನ್ನು ಪ್ರತಿಯೊಬ್ಬರೂ ಸ್ವತಃ ಓದಿನೇ ತಿಳ್ಕೊಳ್ಬೇಕು. ಹಳೆಯ ವಿಚಾರ, ಹಳೆಯ ಆದರ್ಶಗಳನ್ನು ಜನರ ಮುಂದೆ ಅವರು ಹೊಸ ರೀತಿಯಲ್ಲಿಟ್ಟರು. ಮಾತು ಮಾತಿನ ನಡುವೆ ಹಾಸ್ಯ ಹೇಳ್ತಾರೆ, ನಿಮ್ಗೆ ಎಲ್ಲೂ ಓದಿ ಇದು ಧರ್ಮಗ್ರಂಥವನ್ನು ಓದಿ ನನಗೆ ಬೋರಾಯಿತು ಅಂತ ಬರುವುದಿಲ್ಲ. ಶಾಸ್ತ್ರ ಓದಿದಾಗ ಕೆಲವರಿಗೆಲ್ಲ ಆಗುತ್ತವೆ ಹಾಗೆ, ಆದರೆ ಆ ರೀತಿ ಇಲ್ಲ. ಇದು ತುಂಬ ಆಸಕ್ತಿ ಬರೋ ಹಾಗೆ ಅದು ಹೋಗ್ತಾ ಇರುತ್ತೆ, ಕಥೆ ಕಾದಂಬರಿ ಓದಿದಾಗ ಹೋಗ್ತಾ ಇರ್ತದೆ. ಆದರೆ ನಿಮಗೆ ಸ್ವಲ್ಪ ಓದಿದಾಗ ಅರ್ಥ ಆಗ್ತದೆ, ಕೇವಲ ಇದು ಮನರಂಜನೆ ಪುಸ್ತಕನೂ ಅಲ್ಲ, ಇಡೀ ನಮ್ಮ ಬದುಕನ್ನೇ ಬದಲಾಯಿಸುವಂಥ ಒಂದು ಗ್ರಂಥ ಅಂತ ಅರ್ಥ ಆಗ್ತದೆ. ಹೀಗೆ ಕಾಲಕ್ಕೆ ತಕ್ಕ ಹಾಗೆ ಹೊಸ ರೀತಿಯಲ್ಲಿ ಹಳೆಯ ತತ್ವವನ್ನು ಅವರು ಉಪದೇಶಿಸಿದರು. ಎಲ್ಲಕ್ಕೆ ಆಧಾರವಾಗಿ ಅವರ ಜೀವನದಲ್ಲಿ ಕಂಡುಕೊಂಡ ಎಲ್ಲ ಅನುಭವಗಳು ಆಧ್ಯಾತ್ಮಿಕವಾದ ಪಾರಲೌಕಿಕವಾದ ಅತೀಂದ್ರಿಯವಾದಂಥ ಸತ್ಯಗಳು ಇದೆಯಲ್ಲ, ಅದನ್ನು ಜನರಿಗೆ ಹೊಸ ರೀತಿಯಲ್ಲಿ ಕೊಟ್ಟರು. ಎಲ್ಲ ಆಧುನಿಕವೇ, ಅವರು ಹೇಳಿದ ರೀತಿ, ಓಡಾಡಿದ ರೀತಿ. ಸಾಮಾನ್ಯವಾಗಿ ಗುರುವಿನ ಬಳಿಗೆ ಶಿಷ್ಯ ಹೋಗುವುದು ಪದ್ಧತಿ, ಅನೇಕ ಸಲ ಶಿಷ್ಯನಿಗೆ ಬರುವಂಥ ಒಂದು ಸಾಧ್ಯತೆ ಇಲ್ಲದಿದ್ದರೆ ಶ್ರೀರಾಮಕೃಷ್ಣರು ಸ್ವತಃ ಅಲ್ಲಿಗೆ ಹೋಗಿಬಿಡ್ತಿದ್ರು. ಇದು ಹೊಸ ರೀತಿ ನೋಡಿ, ಆಧುನಿಕ ರೀತಿ, ಅತ್ಯಾಧುನಿಕ ರೀತಿ. ಒಂದು ಕಡೆ ಅವರು ಹೇಳ್ತಾರೆ, ಸಣ್ಣ ಪುಟ್ಟ ಕಾಯಿಲೆ ಆದರೆ ಒಂದು ಮಾತ್ರ ಸಾಕಾಗ್ತದೆ, ಆದರೆ ದೊಡ್ಡ ಕಾಯಿಲೆ ಬಂದುಬಿಟ್ರೆ ಶಸ್ತ್ರಚಿಕಿತ್ಸೆನೇ ಆಗಬೇಕಾಗ್ತದೆ ಅಂತ ಹೇಳ್ತಾರೆ. ಶಸ್ತ್ರಚಿಕಿತ್ಸೆ ನೋಡಿ ಅತ್ಯಾಧುನಿಕವಾದದ್ದು, ಕ್ವಿನಿನ್ ಮಾತ್ರ ಅಂತ ಹೇಳ್ತಿದ್ರು, ಹಳೆಯ ಕಾಲದ್ದೇ ಅದು. ನೆಗಡಿ ಜ್ವರ ಎಲ್ಲ ಬಂದರೆ ಅದು ಸಾಕಾಗ್ತದೆ, ಆದರೆ ದೊಡ್ಡ ಕಾಯಿಲೆ ಬಂದರೆ ಆಪರೇಷನ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಎಲ್ಲಿ ಅಗತ್ಯ ಇದೆ ಅಲ್ಲಿ ಆಧುನಿಕವಾದ ರೀತಿಯನ್ನೇ ಅವರು ಉಪಯೋಗಿಸ್ತಿದ್ರು. ಇದು ಅವರ ಪದ್ಧತಿ. ಆಮೇಲೆ ಕಾಲ ಬದಲಾದ ಹಾಗೆ ಸಾಮಾಜಿಕ ನಿಯಮಗಳು ಬದಲಾಗ್ತವೆ. ವೇದ ಕಾಲದಲ್ಲಿ ಒಂದು ರೀತಿಯ ವರ್ಣ ವ್ಯವಸ್ಥೆ ಇತ್ತು, ಅನಂತರ ಕಾಲಘಟ್ಟದಲ್ಲಿ ಜಾತಿ ವೃತ್ತಿ ಧರ್ಮಗಳು ಪ್ರಧಾನವಾದವು. ಬರ್ತಾ ಬರ್ತಾ ಉನ್ನತ ಜಾತಿಯವರ ಕೈಯಲ್ಲಿ ಎಲ್ಲ ಧರ್ಮ ಶಿಕ್ಷಣ ಮೌಲ್ಯಗಳು ಉಂಟಾಗಿ ಕೆಳವರ್ಗದ ಜನತೆಗೆ ಅದು ಸಿಗದೆ ಹೋಯಿತು. ಅನಾಚಾರಗಳು ಉಂಟಾದವು, ಕಟ್ಟುಪಾಡುಗಳು, ನಿಯಮಗಳು ಇಡೀ ದೇಶದ ಜನತೆಯನ್ನು ಹಾಳು ಮಾಡಿಬಿಟ್ಟು ಆಧುನಿಕ ಕಾಲಕ್ಕೆ ಇದೆಲ್ಲವನ್ನು ಕೂಡ ಮೀರಿ ಬರಬೇಕಾದಂಥ ಒಂದು ಅಗತ್ಯ ಇತ್ತು. ಅದಕ್ಕೆ ಶ್ರೀರಾಮಕೃಷ್ಣರು ಯಾವ ಜಾತಿಯನ್ನು ಲೆಕ್ಕಿಸಲಿಲ್ಲ, ಎಲ್ಲ ಧರ್ಮಗಳ ಪರಿಧಿಯನ್ನು ಮೀರಿ ಹೋಗಬೇಕಾಯಿತು. ಧರ್ಮ ಕೂಡ ಶುದ್ಧವಾದ ಸಾಧನೆಗೆ ಒಂದು ಆತಂಕ ಅನ್ನೋದನ್ನು ಅವರು ಕಂಡುಕೊಂಡ್ರು. ಎಲ್ಲಿ ಮತಾಂಧತೆ, ನನ್ನ ಧರ್ಮವೇ ಸತ್ಯ, ಉಳಿದದ್ದು ಸರಿಯಲ್ಲ ಎನ್ನುವಂಥ ಭಾವನೆ ಇರುತ್ತದೆ, ಅದು ಒಂದು ರೀತಿಯ ಅಹಂಕಾರ ಸ್ವಾಭಿಮಾನ ದುರಾಚಾರಗಳಿಗೆ ಕಾರಣವಾಗಿ ಧರ್ಮದ ಪತನಾಗುತ್ತದೆ ಎನ್ನುವುದನ್ನು ಕಂಡುಕೊಂಡ್ರು. ಹಾಗಾಗಿ ಅದನ್ನು ಮೀರಿ ಅವರು ಹೋಗಬೇಕಾಯಿತು. ಅದಕ್ಕೆ ಅವರು ಸಂಪ್ರದಾಯವನ್ನು ಎಲ್ಲವನ್ನು ಮುರಿದು ಹಾಕಿದರೂ ಕೂಡ ಇಸ್ಲಾಂ ರೀತಿಯ ಪದ್ಧತಿಯಲ್ಲಿಯೂ ಸಾಧನೆ ಮಾಡ್ತಾರೆ, ಕ್ರೈಸ್ತ ಮತದ ರೀತಿಯಲ್ಲೂ ಸಾಧನೆ ಮಾಡ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಒಳ್ಳೆಯ ಭಾವನೆಗಳು, ಶುದ್ಧವಾದ ಧಾರ್ಮಿಕವಾದ ಭಾವನೆಗಳು ಉಂಟು ಎಲ್ಲವನ್ನು ಸ್ವೀಕಾರ ಮಾಡ್ತಾರೆ. ಇದು ಅತ್ಯಾಧುನಿಕವಾದ ರೀತಿ, ಹೊಸ ವಿಚಾರ, ಹೊಸ ಮೌಲ್ಯ, ಹೊಸ ಆದರ್ಶ. ನಮ್ಮ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಹಳೆಯದನ್ನೆಲ್ಲವನ್ನು ಕೂಡ ತಿರಸ್ಕರಿಸುವಂಥ ಒಂದು ಮನೋಭಾವ ಎಲ್ಲೆಡೆ ಉಂಟಾಗಿದೆ. ಈಗಷ್ಟೇ ಅಲ್ಲ, ಅದು ಶ್ರೀರಾಮಕೃಷ್ಣರು ಬದುಕಿದ್ದ 150-175 ವರ್ಷಗಳ ಹಿಂದೆ ಕೂಡ ಇದೇ ಅವಸ್ಥೆ ಇತ್ತು. ನಾವು ಇವತ್ತು ಹೆಚ್ಚು ದೂರ ಹೋಗಲಿಲ್ಲ, ಅನೇಕಾನೇಕ ಬೆಳವಣಿಗೆಗಳಿಗೂ ಉಂಟಾಗಿವೆ, ವೈಜ್ಞಾನಿಕ ಅನ್ವೇಷಣೆಗಳು ಆವಿಷ್ಕಾರಗಳು ಉಂಟಾಗಿವೆ, ಮನೋಧರ್ಮ ಕೂಡ ಸಾಕಷ್ಟು ಬದಲಾಗಿದೆ. ಇತ್ತೀಚೆಗೆ ಮಾಧ್ಯಮಗಳ ಜಗತ್ತು, ಕಂಪ್ಯೂಟರ್, ಇಂಟರ್ನೆಟ್, ಮೀಡಿಯಾಗಳು, ಟಿವಿ ಇತ್ಯಾದಿಗಳೆಲ್ಲ ಅತ್ಯಂತ ಅಬ್ಬರದ ಪ್ರಚಾರ ಮಾಡುವಂಥ ಈ ಯುಗ, ಇದು ನಮ್ಮ ವೈಜ್ಞಾನಿಕ ಪ್ರವೃತ್ತಿಯನ್ನೇ ನಾಶ ಮಾಡಿಬಿಟ್ಟಿದೆ. ನಿಜವಾದ ವೈಜ್ಞಾನಿಕ ಪ್ರವೃತ್ತಿ ಇರುವಂಥವನು ಮುಕ್ತವಾದ ಹೃದಯದಿಂದ ತಾರ್ಕಿಕವಾದ ಯಾವುದನ್ನಾದರೂ ಕೂಡ ಸ್ವೀಕರಿಸುವಂಥ ಮನಸ್ಥಿತಿ ಹೊಂದಿರ್ತಾನೆ. ಧರ್ಮವನ್ನು ಸ್ವಾಮಿ ವಿವೇಕಾನಂದರು ಜನರಿಗೆ ನೀಡಿದ ರೀತಿ ವೈಜ್ಞಾನಿಕವಾದ ರೀತಿ. ಆದ್ದರಿಂದ ಹೊಸ ರೂಪದಲ್ಲಿ ಹೊಸ ಬಗೆಯಲ್ಲಿ ಹೊಸ ಆದರ್ಶವನ್ನು ಜನರ ಮುಂದೆ ಇಡುವಾಗ ನಮ್ಮ ಸನಾತನವಾದಂಥ ಸತ್ಯ, ಯಾವ ಕಾಲಕ್ಕೂ ನಿಲ್ಲುವಂಥ ಸತ್ಯ ಏನಿದೆ ಅದನ್ನು ಜನರ ಮುಂದೆ ಇಡುವ ಕೆಲಸವನ್ನು ಶ್ರೀರಾಮಕೃಷ್ಣರು ಮತ್ತು ವಿವೇಕಾನಂದರು ಮಾಡಿದರು. ಇಂದಿನ ಕಾಲಕ್ಕೆ ಪ್ರಸ್ತುತ ತೀರ ಆಧುನಿಕ ಅಂತಲೇ ಹೇಳುವ ಇವತ್ತಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾದಂಥ ಒಂದು ಧರ್ಮದ ರೂಪ ಇದೆಯಲ್ಲ, ಅದು ಇವರಲ್ಲಿ ಸಿಗ್ತದೆ, ಶ್ರೀರಾಮಕೃಷ್ಣರಲ್ಲಿ ಸಿಗ್ತದೆ. ನಾವು ನೋಡುವ ದೃಷ್ಟಿ ಮಾತ್ರ ಅತ್ಯಾಧುನಿಕವಾಗಿದ್ದರೆ ಎಲ್ಲ ಪಕ್ಷಪಾತ ಅಥವಾ ಪೂರ್ವಾಗ್ರಹಗಳಿಂದ ಮುಕ್ತವಾಗಿದ್ದರೆ ನಮಗೆ ಈ ಸತ್ಯವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿದೆ. ನಮ್ಮ ಜೀವನವನ್ನು ಉನ್ನತ ಹಂತಕ್ಕೆ ಕೊಂಡು ಹೋಗುವುದಕ್ಕೆ ಸಾಧ್ಯವಿದೆ. ಒಂದು ಹೊಸ ಪರಂಪರೆಯೇ ನಾವು ಹೊಸ ರೀತಿಯಲ್ಲಿ ಹುಟ್ಟು ಹಾಕುವುದಕ್ಕೆ ಸಾಧ್ಯವಿದೆ. ನಾವು ಎಲ್ಲ ಬಗೆಯ ಪೂರ್ವಗ್ರಹಗಳಿಂದ ಮುಕ್ತರಾಗಿ ಎಲ್ಲ ಬಗೆಯ ಜಾಡ್ಯ ಜಡತ್ವ ಅಂತ ಹೇಳ್ತಾರಲ್ಲ ಅದರಿಂದ ನಾವು ಪೀಡಿತರಾಗದೆ ಸ್ವಚ್ಛವಾದ ಶುದ್ಧವಾದ ರೀತಿಯಲ್ಲಿ ಆಲೋಚನೆ ಮಾಡಿ ಒಳ್ಳೆಯದನ್ನು ಸ್ವೀಕಾರ ಮಾಡಿದ್ರೆ ಅತ್ಯುತ್ತಮ ಎನ್ನುವಂಥ ಆದರ್ಶ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದಕ್ಕಿಂತ ಉತ್ತಮ ಜೀವನ ಇನ್ನೇನಿದೆ ಹೇಳಿ? ಒಳ್ಳೆಯದಿದೆ ನಮ್ಮ ಕಣ್ಣು ಮುಂದೆ, ನಮಗೆ ಸಿಗ್ತಾ ಇಲ್ಲ ಅಂತ ನಾವು ಹಲಬುತ್ತೇವೆ. ಯಾಕೆ ಸಿಗ್ತಾ ಇಲ್ಲ? ಯಾಕಂದ್ರೆ ನಮಗೆ ಅದು ಸಿಗುವುದಕ್ಕೆ ಮೂಲ ಕಾರಣ ನಮ್ಮಲ್ಲೇ ಇರುತ್ತದೆ, ನಮಗೆ ಬೇಕಾಗಿಲ್ಲ. ಬೇಕಾಗಿದ್ರೂ ಕೂಡ ಸಿಗದೇ ಇರುವುದಕ್ಕೆ ಅಡೆತಡೆಗಳಿರ್ತವೆ, ಅದನ್ನು ನಿವಾರಿಸಿ ಬಿಡೋಣ. ರೆಡಿಮೇಡ್ ಅಂತ ಹೇಳುವಂತಹ ಈ ವಿಚಾರಗಳಿದೆಯಲ್ಲ, ಅತ್ಯುತ್ತಮ ವಿಚಾರಗಳನ್ನು ಸ್ವೀಕಾರ ಮಾಡಿದರೆ ನಿಜವಾಗಿ ನಮ್ಮ ಜೀವನ ಸಾರ್ಥಕ ಅನ್ನಿಸ್ತದೆ. ಯಾವುದು ಕೂಡ ವೇಸ್ಟ್ ಅಲ್ಲ ಜೀವನದಲ್ಲಿ, ಯಾವುದು ಕೂಡ ವ್ಯರ್ಥ ಅಲ್ಲ. ಒಂದು ಕ್ಷಣ ನಾವು ಅತ್ಯುತ್ತಮ ವಿಚಾರವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದು ಆ ಕ್ಷಣದಲ್ಲಿ ಸಾರ್ಥಕ. ಅದು ಸಮಸ್ಯೆ ಬರುವುದು ಮುಂದಿನ ಕ್ಷಣಗಳಲ್ಲಿ ನಾವು ಏನೇನೋ ಕೆಲಸಕ್ಕೆ ಬಾರದನ್ನೇ ಆಲೋಚನೆ ಮಾಡ್ತೀವಿ, ಅಲ್ಲಿ ಸಮಸ್ಯೆ ಇರೋದು. ಆದ್ದರಿಂದ ಹೊಸ ದೃಷ್ಟಿಕೋನ, ಹೊಸ ಮನೋಭಾವ ನಾವು ಬೆಳೆಸಿಕೊಂಡು ಶ್ರೀರಾಮಕೃಷ್ಣರ, ವಿವೇಕಾನಂದರ ಅಷ್ಟೇ ಅಲ್ಲ, ಯಾರ್ಯಾರು ನಮಗೆ ಮಹಾತ್ಮರು ಅಂತ ಗೋಚರವಾಗ್ತಾರೋ ಅವರೆಲ್ಲರ ಜೀವನವನ್ನು ನಾವು ಹೊಸ ದೃಷ್ಟಿಯಿಂದ ನೋಡುವ ಪ್ರಯತ್ನ ಮಾಡೋಣ. ಅದು ನಮಗೆ ಹೊಸ ಬೆಳಕು ನೀಡುತ್ತದೆ ಅಂತ ನಾನು ಭಾವಿಸ್ತೇನೆ. ಶ್ರೀರಾಮಕೃಷ್ಣರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ 4 ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಗೆ ಮತ್ತು ಇಲ್ಲಿನ ಅಧ್ಯಕ್ಷರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಂದು ನಿಮಗೆ ಒಂದು ಪ್ರಾರ್ಥನೆ ನನ್ನ ಕಡೆಯಿಂದ, ರಾಮಕೃಷ್ಣಾಶ್ರಮ ಮೈಸೂರು ಇಲ್ಲಿ ಪ್ರಕಟಣಾ ವಿಭಾಗ ಇದೆ, ನೀವು ಭೇಟಿ ಕೊಡ್ತೀರಿ, ಆಗ ನೀವು ಅಲ್ಲಿನ ಸಾಕಷ್ಟು ಪ್ರಕಟಣೆಗಳನ್ನೆಲ್ಲ ನೀವು ನೋಡಿ ಪರಿಚಯಿಸಿ ಒಳ್ಳೆಯ ಆದರ್ಶಗಳನ್ನು ಶ್ರೀರಾಮಕೃಷ್ಣ, ಸ್ವಾಮಿ ವಿವೇಕಾನಂದ ಮತ್ತು ಶಾರದಾ ಮಾತೆಯವರ ಜೀವನವನ್ನು ನಿಮಗೆ ಕೊಡುವಂಥ ಗ್ರಂಥಗಳಿವೆ, ಅವುಗಳನ್ನೆಲ್ಲ ನೋಡಿ ನೀವು ಆದಷ್ಟು ಅವುಗಳನ್ನು ಪರಿಚಯ ಮಾಡಿಕೊಳ್ಳಿ. ಅದರ ಜೊತೆಗೆ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದೇವೆ, ವಿವೇಕ ಪ್ರಭಾ ಅಂತ ಪತ್ರಿಕೆ, ಅದಕ್ಕೆ ನೀವೆಲ್ಲ ಚಂದದಾರರಾಗಿ ಇಲ್ಲಿ ಒಂದು ಸ್ಟಾಲ್ ಹಾಕಿದ್ದಾರೆ, ನೀವು ಅವರನ್ನು ಭೇಟಿಯಾದರೆ ನಿಮಗೆ ಮಾಹಿತಿ ಕೊಡ್ತಾರೆ. ಸಾಧ್ಯ ಆದರೆ ನೀವು ಅವರಿಂದ ಒಂದು ರಸೀದಿ ಪುಸ್ತಕ ತೆಗೆದುಕೊಂಡು ಹೋಗಿ ನಿಮ್ಮ ಊರಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಸಾಧ್ಯ ಇದೆ ಅವರಿಗೆಲ್ಲ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿ ಶ್ರೀರಾಮಕೃಷ್ಣರ ವಿಚಾರವನ್ನು ಜನರಲ್ಲಿ ವ್ಯಾಪಕವಾಗಿ ಹರಡುವ ಪ್ರಯತ್ನದಲ್ಲಿ ನೀವು